ಸರಿ ಈ ರೋಗಗಳು ಇದನ್ನೆಲ್ಲ ಸ್ವಲ್ಪ ಈ ರೋಗಗಳು ಬರ್ತಾವಲ್ಲ ನಾಲ್ಕು ರೋಗಗಳು ಯಾವ ತಿಂಗಳಲ್ಲಿ ಜಾಸ್ತಿ ಬರುತ್ತೆ ಅಂತ ಒಂದ್ ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಈ ರೋಗಗಳು ಯಾವ ಗಳ ಬಂದವ ಏನೋ ಗೊತ್ತಿಲ್ಲ, ಮೂರ್ ಜನದಿಂದ ಹುಳ ಇದ್ದಾಗ ಈ ರೋಗಗಳು ಬಂದ್ಬಿಟ್ರ ಹುಳ ಸೊಪ್ಪು ಹೆಂಗ ಹಾಕದು ಅಂತ ಏನ ಪ್ರಶ್ನೆ. ನಮಸ್ಕಾರ ಶೆಟ್ರೆ. ನಮಸ್ಕಾರ. ನಾವು ಅರುಣ್ ಕುಮಾರ್ ಮಾತಾಡ್ತಿದೀವಿ. ಈಗ ರೋಗಗಳ ಬಗ್ಗೆ ತಮಗೆ ಹೇಳ್ಕೊಡ್ತೀನಿ. ಇದು ನಾವು ಎಲೆಗಳ ಮೇಲೆ ಬರ್ತಕ್ಕಂತ ರೋಗಗಳು ಅಂತ ಇದಾವೆ. ಎಲೆಗಳ ಮೇಲೆ ಬರ್ತಕ್ಕಂಥ ರೋಗಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಎಲೆ ಚುಕ್ಕೆ ರೋಗ, ಅದು ಮಳೆಗಾಲದಲ್ಲಿ ಹೆಚ್ಚಾಗಿ ಬರ್ತವೆ. ಅದಾದ ನಂತರ ಬೂದಿ ರೋಗ ಮತ್ತು ಎಲೆ ತುಕ್ಕು ರೋಗ, ಇವುಗಳು ಕೂಡ ಸ್ವಲ್ಪ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲೂ ಬರ್ತಕ್ಕಂಥ ರೋಗಗಳು. ಅದಾದ ನಂತರ ಎಲೆ ಅಂಗಮಾರಿ ರೋಗ, ದುಂಡಾಣು ಅಂಗಮಾರಿ ರೋಗ ಅಂತಕ್ಕಂಥ ರೋಗಗಳು ಎಲೆಗಳ ಮೇಲೆ ಬರ್ತವೆ. ಇವುಗಳು ಹೆಚ್ಚಾಗಿ ಈ ದುಂಡಾಣು ಅಂಗಮಾರಿ ರೋಗ ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ಬರುತ್ತೆ, ಈಗಲೂ ಕೂಡ ಕಂಡು ಬರ್ತಾ ಇದೆ. ಸೊ ಇಂಥ ರೋಗಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಮೊದಲೇನು ಹೇಳಿದೆ, ಎಲೆ ಚುಕ್ಕೆ ರೋಗ, ಬೂದು ರೋಗ, ಎಲೆ ತುಕ್ಕು ರೋಗ ಮತ್ತು ಅಂಗಮಾರಿ ರೋಗ, ಶಿಲೀಂಧ್ರದಿಂದ ಬರ್ತಕ್ಕಂಥ ಅಂಗಮಾರಿ ರೋಗವನ್ನು, ಈ ನಾಲ್ಕೂ ರೋಗಗಳನ್ನು ಒಂದೇ ಒಂದು ಶಿಲೀಂಧ್ರನಾಶಕದಿಂದ ನಾವು ನಿರ್ವಹಣೆ ಮಾಡ್ಬೋದು. ಅದು ಹೆಕ್ಸಾಕೊನೋಜೋಲ್ 5% SC ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ. ಅದು ಮಾರುಕಟ್ಟೆಯಲ್ಲಿ ಕಾಂಟಾ ಪ್ಲಸ್ ಅಂತಕ್ಕಂಥ ಹೆಸರಿನಿಂದ ನಿಮಗೆ ದೊರೆಯುತ್ತೆ. ನೀವು ಅದನ್ನು 1 ml 1 liter ನೀರಿನಲ್ಲಿ ಕರಗಿಸಿ ಅದನ್ನು ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡಿದ ನಂತರ 5 ದಿನಗಳ ಕಾಲ ಬಿಟ್ಟು ಆ ಸೊಪ್ಪನ್ನು ನಾವು ನಮ್ಮ ಹುಳುಗಳಿಗೆ ಮೇಯಿಸಲಿಕ್ಕೆ ಉಪಯೋಗಿಸ್ಬೋದು. ಈ ರೀತಿ ಮಾಡೋದ್ರಿಂದ ಈ 4 ರೋಗಗಳನ್ನು ಒಂದೇ ಶಿಲೀಂಧ್ರನಾಶಕದಲ್ಲಿ ನಾವು ನಿಯಂತ್ರಣವನ್ನು ಮಾಡಬಹುದು. ಇನ್ನೊಮ್ಮೆ ಹೇಳಿ ಸರ್, ಅದು ಶಿಲೀಂಧ್ರನಾಶಕದ ಹೆಸರು ಹೆಕ್ಸಾಕೊನೋಜೋಲ್ 5% SC ಅಂತಕ್ಕಂಥದ್ದು ಕಾಂಟಾ ಪ್ಲಸ್ ಅಂತಕ್ಕಂಥ ಒಂದು ಮಾರುಕಟ್ಟೆಯಲ್ಲಿ ಹೆಸರಿನಿಂದ ದೊರೆಯುತ್ತೆ. ಎಷ್ಟು ಹಾಕೊಂಡು ಸಿಂಪರಣೆ ಮಾಡಬೇಕು? 1 ml 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಓಕೆ ಓಕೆ. ಅಂದ್ರೆ ರೋಗ ಬಂದಿರೋ ಸೊಪ್ಪನ್ನ ಹುಳುಗಳಿಗೆ ಹೆಂಗ್ ಕೊಡೋದು ಅಂತಲೇ? ಹೌದು ಗುರುಗಳ. ರೋಗ ಬಂದಿರತಕ್ಕಂಥ ಸೊಪ್ಪನ್ನ ನಾವು ಕೊಟ್ಟರೆ ಕ್ವಾಲಿಟಿನಲ್ಲಿ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗುತ್ತೆ. ರೋಗ ಈಗ ಆಲ್ರೆಡಿ ನಿಮಗೆ ಸಮಯ ಇದೆ ಅಂತ ಹೇಳಿದ್ರೆ, 5 ದಿನ ಸಮಯ ಇದೆ ಅಂತ ಹೇಳಿದ್ರೆ ಮಾತ್ರ ನಾವು ಸಿಂಪರಣೆ ಮಾಡ್ಬೋದು. ಇಲ್ಲ ಅಂತಂದರೆ ಈ ಸೊಪ್ಪನ್ನ ಇದನ್ನು ಈ ಶಿಲೀಂಧ್ರನಾಶಕನ ನಾವು ಸಿಂಪರಣೆ ಮಾಡೋಕ್ಕಾಗೋದಿಲ್ಲ. ಕೊಟ್ಟರೆ ತಿನ್ನುತ್ತೆ, ಆದರೆ ಸ್ವಲ್ಪ ಗುಣಮಟ್ಟ ಕಡಿಮೆ ಆಗುತ್ತೆ. ಯಾಕಂದ್ರೆ ಅನಿರೀಕ್ಷಿತವಾಗಿ ಮೂರ್ ದಿನದಿಂದ ಎದ್ದ ಮೇಲೆ ಈ ರೋಗ ಬಂದ್ಬಿಟ್ಟಾಗ ಏನ್ ಮಾಡೋದು ಅಂತ ಅಷ್ಟೇ ಗುರುಗಳ ಇನ್ನೇನು ಕೇಳೋದು. ಇಲ್ಲ, ಈ ಒಂದು ಶಿಲೀಂಧ್ರನಾಶಕನ ಬಳಸಿದ ನಂತರ 5 ದಿನ ಸಮಯ ಇರೋದ್ರಿಂದ ನೀವು ಇದನ್ನ ಬಳಸ್ಬೋದು, ಏನ್ ತೊಂದರೆ ಇಲ್ಲ. ಒಳ್ಳೆ ಮಾತಿ ಕೊಟ್ಟಿದ್ರೆ ಗುರುಗಳ, ತುಂಬಾ ಅಭಿನಂದನೆ ಗುರುಗಳ. ನಮಸ್ಕಾರ. ಒಳ್ಳೇದು ಮಹದೇವ್ ಶೆಟ್ರೆ. ಈಗ ಮಹಿಬಾ ಹೆಲನ್ ಅವರೇ, ಏನು ಕೀಟಗಳು ಬರಬಹುದು ಹಿಪ್ ನೆರಳೆಗೆ? ಈಗೇನಿಂದ ಈ ಸೀಸನ್ ಅಲ್ಲಿ ಮೇನ್ ಆಗಿ ಬರೋದು ನುಸಿ ರೋಗ. ನುಸಿ ಇನ್ನೊಂದು ಹೇಳದಂತ ಲೀಫ್ ವೆಬ್ಬರ್ ಅಂತ ಹೇಳ್ತೀವಿ, ಡೈಫಿನಿಯಾ ಪಲ್ವರ್ಲೆಂಟಲ್ಸ್. ಇದು ಎರಡು ಈ ಸೀಸನಲ್ಲಿ ಜೂನಿಂದ ಅಪ್ ಟು ಫೆಬ್ರವರಿವೇ ಹೆಚ್ಚಿಗಾಗಿ ಇರೋದು ಅಂತ. ಇದು ಹಿಪ್ನೆಲೆಯಲ್ಲಿ ಬರೋದಂತ ಈ ಎರಡು ಕೀಟಬಾಧೆ. ಅದು ಫಸ್ಟ್ ಏನಂತ ನುಸಿನೂ ಇರುತ್ತೆ, ಇದೂ ಇರುತ್ತೆ. ಇಲ್ಲಿ ಕನ್ನಡದಲ್ಲಿ ಹೇಳ್ಬೋದಂತ ಎಲೆ ಸುರುಳಿ ಹುಳು ಅಂತ ಹೇಳ್ತೀವಿ. ಆ ಎಲೆ ಸುರುಳಿ ಹುಳು ಏನಂತ, ಫಸ್ಟು ಅದು ಚಿಟ್ಟೆ, ಅದು ಆ ಚಿಟ್ಟೆ ರಾತ್ರಿಯಲ್ಲೇ ಮೊಟ್ಟೆ ಇಡುತ್ತೆ. ಆ ಚಿಟ್ಟೆ ಬಂತು ರಾತ್ರಿಯಲ್ಲಿ ಕುಡಿಯಲ್ಲಿ ಹಿಪ್ಪನೆ ಎಳೆದು ಒಂದೊಂದು ಕುಡಿಯಲ್ಲೂ ಮೊಟ್ಟೆ ಇಟ್ಬಿಡುತ್ತೆ. ಮೊಟ್ಟೆ ಇಟ್ಟದ ಮೇಲೆ ಆ ಮೊಟ್ಟೆ ಮರಿಯಾಗಿ ಫಸ್ಟು ಕುಡಿಯಲ್ಲಿ ತಿನ್ನುತ್ತೆ. ಆಮೇಲೆ ಏನಾಗುತ್ತೆ, ಕೆಳಗಡೆ ಚಾಕಿ ಲೀಫು ತಿನ್ನೋದಕ್ಕೂ ಶುರು ಮಾಡುತ್ತೆ. ಅದು ಒಂದು ಲೀಫ್ ಫೋಲ್ಡ್ ಮಾಡಿಕೊಂಡು ಅದರೊಳಗಡೆ ಕೂತ್ಕೊಂಡು ತಿನ್ನುತ್ತೆ. ರೈತರು ನೋಡಿದ ತಕ್ಷಣ ಅದರದ್ದು ಹಿಕ್ಕೆ ನೋಡ್ಬೋದು, ಆ ಫೋಲ್ಡ್ ಮಾಡ್ಕೊಂಡಿರೋದು ನೋಡ್ಬೋದು. ಕೆಲವು ಈಗ ಅವ್ರದ್ದು ಏನು ಕಂಟ್ರೋಲ್ ಮಾಡಿಲ್ಲ ಅಂತ ಅದು ತುಂಬ ಹೆಚ್ಚಿಗಾಗ್ಬಿಟ್ಟು ಚಾಕಿ ಸೊಪ್ಪೇ ಸಿಕ್ಕಲ್ಲ. ಆಮೇಲೆ ಚಾಕಿ ಅದರಲ್ಲೂ ಏನು ಕಂಟ್ರೋಲ್ ಮಾಡಿಲ್ಲ ಅಂತ ಫುಲ್ ಗಿಡನೂ ಇದು ಮಾಡಿಬಿಡುತ್ತೆ. ದೊಡ್ಡ ಹುಳು ಆದಮೇಲೆ ಅದು ಏನು ಮಾಡುತ್ತೆ, ಆ ಹುಳು ಕೋಶದಾಗದು ಮಣ್ಣಲ್ಲಿ ಹೋಗ್ಬಿಟ್ಟೆ ಕೋಶ ಆಗುತ್ತೆ. ಅದಕ್ಕೆ ಅದು ದೊಡ್ಡ ಹುಳು ಆದಮೇಲೆ ಮಣ್ಣಲ್ಲಿ ಹೋಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೋಶ ಆಗುತ್ತೆ, ಆಮೇಲೆ ವಾಪಸ್ ಅಲ್ಲಿಂದ ಚಿಟ್ಟೆಯಾಗಿ ಬರ್ತಾ ಇರ್ತದೆ. ಅದು ಒಂದು ಇದು ಒಂದು ಇದು ಇನ್ನೊಂದು ಈ ಎಲೆ ಸುರುಳಿ ಹುಳು ತುಂಬ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಕಟಾವು ಮಾಡ್ತೀರಾ, ಕಟಾವು ಮಾಡಿದ ತಕ್ಷಣ 15 ದಿನದಕ್ಕೂ ಏನು ಮಾಡಬೇಕು, ನೀವು ನಾವು ಇದಕ್ಕೂ ಹಂಗೇನೆ ಜೈವಿಕ ನಿಯಂತ್ರಣ ಫಸ್ಟ್ ನಾವು ಜೈವಿಕ ನಿಯಂತ್ರಣ ಬಗ್ಗೆ ಹೇಳ್ಕೊಡ್ತೀನಿ, ಆಮೇಲೆ ಏನಂತ ಜೈವಿಕ ವಿತೌಟ್ ಎನಿ ಔಷಧಿ ಏನು ಬೇಕಾಗಿಲ್ಲ, ಜೈವಿಕ ನಿಯಂತ್ರಣದಲ್ಲೇ ನೀವು ಚೆನ್ನಾಗಿ ಅದು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಫಸ್ಟ್ ಎಲ್ಲ ರೈತರು ಜೈವಿಕ ನಿಯಂತ್ರಣ ಮಾಡಿ ಅಂತ ಅದಕ್ಕೆ ಜೈವಿಕ ನಿಯಂತ್ರಣ ಬಗ್ಗೆ ನಾನು ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಈಗ ಕಟಾವು ಆದಮೇಲೆ ನಿಮಗೂ ಗೊತ್ತು ಈಗ ಅಂತ ಫುಲ್ ಅಪ್ ಟು ಫೆಬ್ರವರಿವರೆ ಈ ಇಲೆ ಸುರುಳಿ ಕೀಟ ಬಾಧೆ ಇರುತ್ತೆ. ಈಗ ಏನು ಮಾಡಬೇಕು, ಕಟಾವು ಮಾಡಿದ ಮೇಲೆ 15th day ನೀವು ಫಸ್ಟು ಅದು ಒಂದು ಕುಡಿ ಒಂದು ಅರ್ಧ ಅಂತ ಮುಕ್ಕ ಫೀಟ್ ಬಂದಿರುತ್ತೆ. ಆವಾಗ ಏನು ಮಾಡಬೇಕು, ನೀವು ನಿಮ್ಗೂ ಟ್ರೈಕೋಗ್ರಾಮ ಕೈಲೋನಿಸ್ ಅದೆಂತ ಮೊಟ್ಟೆಯಲ್ಲಿ ಮೊಟ್ಟೆಯಿಡ ಪರತಂತ್ರ ಜೀವಿ, ಅದರದ್ದು ಹೆಸರು ಟ್ರೈಕೋಕಾರ್ಡ್ ಅಂತ ನಾವು ಕಾಮನ್ ಆಗಿ ಕರಿತೀವಿ, ಟ್ರೈಕೋಗ್ರಾಮ ಕೈಲೋನಿಸ್ ಅಂತ ಸ್ಪೀಷೀಸ್. ಇದು ಏನು ಮಾಡುತ್ತೆ, ಮೊಟ್ಟೆಯಲ್ಲಿ ಮೊಟ್ಟೆಯಿಡ ಪರತಂತ್ರ ಜೀವಿ, ಇದು ಈ ಅದಕ್ಕೆ ಒಂದು ಕಾರ್ಡಾಗಿ ನಿಮಗೂ ಸಿಕ್ಕುತ್ತೆ. ಆ ಕಾರ್ಡಲ್ಲಿ ಏನು ಆಗುತ್ತೆ, ನೀವು ಒಂದು 10 ಇಲ್ಲಿಂದ 100 ಪೀಸ್ ಆಗಿ ಮಾಡಿಕೊಂಡು ಎಲ್ಲ ಕೆಳಭಾಗದಲ್ಲಿ ನೀವು ಸ್ಟ್ಯಾಪ್ಲರ್ ತಗೊಂಡು ಪಿನ್ ಮಾಡಿಬಿಟ್ಟ ಸಾಕು. ಅದರಿಂದ ಆ ಚಿಟ್ಟೆ ಬಂದು ಎಲ್ಲಿ ಈ ಎಲೆ ಸುರುಳಿ ಕೀಟದ್ದು ಮೊಟ್ಟೆ ಇರುತ್ತೋ ಅದರಲ್ಲಿ ಹೋಗಿ ಮೊಟ್ಟೆ ಇಟ್ಬಿಡುತ್ತೆ. ಮೊಟ್ಟೆ ಇಟ್ಬಿಟ್ಟು ಆ ಮೊಟ್ಟೆಯಿಂದ ಎಲೆ ಸುರುಳಿ ಹುಳು ಹೊರಗಡೆ ಬರಲ್ಲ, ಈ ನಮ್ಮದು ಪರತಂತ್ರ ಜೀವಿದು ಚಿಟ್ಟೆನೇ ಹೊರಗಡೆ ಬರುತ್ತೆ. ಆ ಥರ ಈಸಿಯಾಗಿ ಮೊಟ್ಟೆಯಲ್ಲೇ ನಾವು ಕಂಟ್ರೋಲ್ ಮಾಡಿದಂತ ನಮಗೂ ಎಲ್ಲಕ್ಕೆ ಏನು ನಮ್ಮದು ಲಾಸ್ ಆಗಲ್ಲ, ಸೊಪ್ಪು ಏನು ಲಾಸ್ ಆಗಲ್ಲ, ಅಷ್ಟು ಈಸಿಯಾಗಿ ಇದು ಕಂಟ್ರೋಲ್ ಮಾಡ್ಬೋದು. ಇದು ಹೆಂಗೆ ಮಾಡೋದಂದ್ರೆ ಇನ್ನೊಂದು ಒಂದೊಂದು ವಾರದಲ್ಲಿ ಏನಂತ ಆ ಎಲೆ ಸುರುಳಿ ಕೀಟ ಬರ್ತಾ ಇರ್ತದೆ, ಅದು ಹಾರುತ್ತೆ ಇನ್ನೊಂದು ಕಡೆ ಇದೆ ಅಂತಲೂ ಬರ್ತಾ ಇರ್ತದೆ. ಅದಕ್ಕೆ ಒಂದು ವಾರದಕ್ಕೆ ಒಂದು ಕಾರ್ಡ್ ತಂಗ ಆ ಥರ 4 ಕಾರ್ಡು ನೀವು ವೀಕ್ಲಿ ಇಂಟರ್ವಲಲ್ಲಿ 1 ಎಕರೆಗೂ ಕಟ್ಟಬೇಕು. ಒಂದು ಕಾರ್ಡ್ ನಮ್ಮ ಕಡೆಯೂ ಈ ಕಾರ್ಡ್ ಸಿಕ್ಕುತ್ತೆ, ಒಂದು ಕಾರ್ಡ್ 50 rupees ಅಂತ ನಾವು ಕೊಡ್ತಾ ಇದ್ದೀವಿ. ಇನ್ನೊಂದು ಹೇಳೋದಂತ ಇಲ್ಲಿ ಕರ್ನಾಟಕದಲ್ಲಿ ನಿಮಗೂ ಈ ಮಂಡ್ಯದಲ್ಲಿ ಜೈವಿಕ ನಿಯಂತ್ರಣ ಮಾಸ್ ಪ್ರೊಡಕ್ಷನ್ ಯೂನಿಟ್ ಇದೆ, ಅಲ್ಲಿ ನಿಮಗೂ ಈ ಪ್ಯಾರಾಸಿಟಾಯ್ಡ್ 30 rupees ನಿಮಗೂ 5 ಕಾರ್ಡ್ ಸಿಕ್ಕುತ್ತೆ. ಫಸ್ಟ್ ನೀವು ಹೋಗಿದ್ದರಿಂದ 30 rupees ಪೇ ಮಾಡಿಬಿಟ್ಟು ಫಸ್ಟ್ ಕಾರ್ಡ್ ಕೊಡ್ತಾರೆ, ಆಮೇಲೆ ಒಂದು ವಾರ ಗ್ಯಾಪಲ್ಲೂ ನೀವು ಏನು ಪೇ ಮಾಡೋಂಗಿಲ್ಲ, ನೀವು ಹೋಗಿ ಕಾರ್ಡ್ ತಗೊಂಡು ಈ ತುಂಬ ಈಸಿಯಾಗಿ ಅದು ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು ಹೇಳ್ತೀನಿ, ಇದೇ ಸೇಮ್ ಕಾರ್ಡ್ ಟ್ರೈಕೋಗ್ರಾಮ ಒಂದು ಕಾರ್ಡ್ ಬೆಂಗಳೂರಲ್ಲಿ NBR ಅಂತ ಈ ಪರತಂತ್ರ ಜೀವಿ ಉತ್ಪಾದನೆ ಮಾಡೋ ಕೇಂದ್ರದಲ್ಲಿ 120 rupees ಚಾರ್ಜ್ ಮಾಡ್ತಾರೆ. ನಿಮ್ಗೆ ಈಸಿಯಾಗಿ ಇಲ್ಲಿ ಮಂಡ್ಯದಲ್ಲಿ ಸಿಕ್ಕುತ್ತೆ, ಎಲ್ಲರೂ ನೀವು ಅಲ್ಲೇ ತಗೊಂಡು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಂತ, ಇದು ಮೊಟ್ಟೆಯಲ್ಲಿ ಮೊಟ್ಟೆಯಿಡ ಪರತಂತ್ರ ಜೀವಿ ನಾನು ಫಸ್ಟೇ ಹೇಳಿದ್ದೀನಿ. ಇದರಲ್ಲಿ ಆ ಚಿಟ್ಟೆ ಮೊಟ್ಟೆ ಇಡುತ್ತೆ, ಮೊಟ್ಟೆ ಹುಳು ಆಮೇಲೆ ಕೋಶ ಆಮೇಲೆ ಏನಂತ ಹುಳು. ಕೆಲವು ರೈತರು ನೀವು ನೋಡುವಾಗಲೇ ಹುಳುವು ಇರುತ್ತೆ, ಹಂಗೆಯಿಂದ ಏನು ಮಾಡಬೇಕು, ನಮ್ಮ ಹತ್ರ ಹುಳುವಲ್ಲಿ ಮೊಟ್ಟೆಯಿಡ ಪರತಂತ್ರ ಜೀವಿ ರಕಾನ್ ಬ್ರೆವಿಕಾರ್ನಿಸ್ ಅಂತ ಹೇಳ್ತೀವಿ. ಆ ಹುಳು ಈ ಪರತಂತ್ರ ಜೀವಿ ಏನು ಮಾಡುತ್ತೆ, ಹುಳುವಲ್ಲಿ ಮೊಟ್ಟೆ ಇಡೋದು. ಈ ಪರತಂತ್ರ ಜೀವಿ 1 ಎಕರೆಗೆ ನಾವು 250 ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಈ ಹುಳು ಈ ಪರತಂತ್ರ ಜೀವಿ ನೀವು ಬಿಟ್ಟಿದ್ದೀರಂತ ಏನಾಗುತ್ತೆ, ಇದು ಹೋಗಿ ಹುಳುವಲ್ಲಿ ಮೊಟ್ಟೆ ಇಟ್ಬಿಡುತ್ತೆ. ನೀವು ಔಷಧಿ ಹೊಡೆದ ಹೆಂಗೆ ಹುಳು ಸತ್ತೋಗುತ್ತೋ ಆ ಥರ ಈ ಚಿಟ್ಟೆ ಹೋಗಿ ಮೊಟ್ಟೆ ಇಟ್ಟಿದೆ ಅಂತ ಆ ಹುಳು ವಿದಿನ್ 4 hoursಲ್ಲಿ ಸತ್ತೋಗುತ್ತೆ. ಆಮೇಲೆ ಅದಕ್ಕೂ ಫೀಡ್ ಮಾಡಿ ಸೊಪ್ಪು ತಿನ್ನೋದಕ್ಕೋ ಏನಕ್ಕೂ ಆಗಲ್ಲ, ಹಂಗೆ ಅದು ಕಂಟ್ರೋಲ್ ಆಗುತ್ತೆ. ಆಗ ಮೊಟ್ಟೆಯಲ್ಲಿ ಮೊಟ್ಟೆ ಕಂಟ್ರೋಲ್ ಮಾಡೋದಕ್ಕೆ ಮೊಟ್ಟೆಯಲ್ಲಿ ಮೊಟ್ಟೆಯಿಡ ಪರತಂತ್ರ ಜೀವಿ ಇದೆ, ಹುಳುವಲ್ಲಿ ಮೊಟ್ಟೆಯಿಡ ಪರತಂತ್ರ ಜೀವಿ ಇದೆ, ಆಮೇಲೆ ಕೋಶ. ಇನ್ನೊಂದು ಹೇಳಿದ ಕೋಶ ಮಣ್ಣಲ್ಲಿರುತ್ತೆ ಅಂತ, ಕೋಶದಲ್ಲಿ ಮೊಟ್ಟೆಯಿಡ ಪರತಂತ್ರ ಜೀವಿ ನಮ್ಮ ಹತ್ರ ಇದೆ, ಅದರಿಂದ ಟೆಟ್ರಾಸ್ಟಿಕಸ್ ಹವಾಯ್ಡಿ ಅಂತ ಹೇಳ್ತೀವಿ. ಈ ಪರತಂತ್ರ ಜೀವಿ ಏನು ಮಾಡುತ್ತೆ, ಮಣ್ಣಲ್ಲಿ ಈವನ್ 1 cm 2 cm ಕೆಳಗಡೆ ಕೆಳಭಾಗ ಅಲ್ಲಿ ಇದೆ ಅಂತಲೂ ಇದು ಹೋಗಿ ಅದನ್ನು ಮೊಟ್ಟೆ ಇಟ್ಬಿಟ್ಟು ಸಾಯಿಸ್ಬಿಡುತ್ತೆ. ಆ ಥರ ಈಗ 3 ಜೈವಿಕ ನಿಯಂತ್ರಣ ನೀವು ಮಾಡಿದಿರಂತ ತುಂಬ ಚೆನ್ನಾಗಿ ನಾವು ಈ ಎಲೆ ಸುರುಳಿ ಹುಳುವನ್ನೇ ಕಂಟ್ರೋಲ್ ಮಾಡ್ಬೋದು. ವಿತೌಟ್ ಎನಿ ಇನ್ಸೆಕ್ಟಿಸೈಡ್ ಔಷಧಿ ಇರಂತ ನಾವು ಕಂಟ್ರೋಲ್ ಮಾಡ್ಬೋದು. ಅದೇ ನೋಡಿ, ಹಿಪ್ಪನೇರಳೆಯಲ್ಲಿ ಏನೇ ಔಷಧಿ ಹೊಡಿಬೇಕಾದ್ರೂ ಒಬ್ಬ ರೈತ 2 ಬಾರಿ ಯೋಚನೆ ಮಾಡಬೇಕು. ಯಾಕೆ ಅಂದ್ರೆ ಅದೇ ಹಿಪ್ಪನೇರಳೆ ಸೊಪ್ಪನ್ನ ಆತ ರೇಷ್ಮೆ ಹುಳುಗಳಿಗೂ ಕೂಡ ತಿನ್ನಿಸ್ತಾ ಇರ್ತಾನೆ. ಕೇಳಿದ್ರೆ ಹಿಪ್ಪನೇರಳೆಯಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ತಾವು ಆಲಿಸ್ತಾ ಇದ್ದೀರಿ ರೇಷ್ಮೆ ಐಸರಿ ಬಾನುಲಿ ಸರಣಿಯಲ್ಲಿ. ನನ್ನ ಜೊತೆ ಇದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಮಹಿಬಾ ಹೆಲನ್ ಹಾಗೂ ಡಾಕ್ಟರ್ ಜಿ ಎಸ್ ಅರುಣ್ ಕುಮಾರ್ ಅವರು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2 2 2 5 5 8 2 2 5 5 9 STD ಕ್ರಮ ಸಂಖ್ಯೆ 0821. ಡಾಕ್ಟರ್ ಅರುಣ್ ಕುಮಾರ್ ಅವರೇ, ಈಗ ಸದ್ಯ ಏನು ರೋಗ, ಹಿಪ್ಪನೇರಳೆಯಲ್ಲಿ ಕಂಡು ಬರಬಹುದು ಈ ಹಂಗಾಮ್ನಲ್ಲಿ. ಈಗ ಎಲೆಯ ಮೇಲ್ಭಾಗದ ಎಲೆಯ ಒಂದು ಎಲೆಯ ಕೆಳಭಾಗದಲ್ಲಿ ಬೂದು ರೋಗ ಅಂತ ಕಂಡು ಬರ್ತಾ ಇದೆ. ಎಲ್ಲೆಲ್ಲಿ ಈ ತೋಟಗಳು ದಟ್ಟವಾಗಿರ್ತವೆ, ದಟ್ಟವಾಗಿ ಬೆಳೆದಿರ್ತವೆ, ಮತ್ತು ನೀರಾವರಿನವರು ಈ ಹನಿ ನೀರಾವರಿ ಅಲ್ಲದೇ ಹಾಯಿ ನೀರ ಪದ್ಧತಿಯನ್ನು ಅಳವಡಿಸ್ಕೊಂಡಲ್ಲಿ ಈಗ ನಾವು ಈ ಬೂದು ರೋಗವನ್ನು ನೋಡ್ಬೋದು. ಅಂಥ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಹೆಕ್ಸಾಕೊನಜೋಲ್ 5% ಎಸ್ಸಿ 1 ml 1 liter ನೀರಿನಲ್ಲಿ ಕರಗಿಸಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅದಾದ ನಂತರ ಈ ಬೇರು ಕೊಳೆ ರೋಗ ಮತ್ತು ಬೇರು ಗಂಟು ರೋಗ, ಬೂದಿ ರೋಗನ ಗುರುತಿಸೋದು ಹೇಗೆ? ಇದು ಸುಲಭವಾಗಿ ನಮ್ಮ ರೈತರು ಗುರುತಿಸ್ಬೋದು. ಎಲೆಯ ಹಿಂಭಾಗದಲ್ಲಿ ಈ ಬೂದಿ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಈ ಬಿಳಿ ಮಚ್ಚೆಗಳನ್ನು ನಾವು ನೋಡ್ಬೋದು ಎಲೆ ಹಿಂಭಾಗದಲ್ಲಿ. ಈ ಕಾಟನ್ ಅಥವಾ ಹತ್ತಿ ಆಕಾರದಲ್ಲಿ ಬೆಳೆದಿರುತ್ತದು ಸ್ವಲ್ಪ ಎಲೆ ಹಿಂಭಾಗದ ಹಾಗೆ ಮಚ್ಚೆ ಮಚ್ಚೆಗಳ ಥರ ಹಿಂಭಾಗದಲ್ಲಿ. ಎಲೆಯ ಮೇಲ್ಭಾಗದಲ್ಲಿ ನಾವು ಹಳದಿ ಆಕಾರದ ಒಂದು ಮಚ್ಚೆಗಳನ್ನು ನೋಡ್ಬೋದು. ಈ ರೀತಿ ನಾವು ಈ ರೋಗವನ್ನು ಕಂಡುಹಿಡಿಬೋದು. ಅದಾದ ನಂತರ ತಕ್ಷಣ ನಾವು ಹೆಚ್ಚಿಗೆ ಆಗಕ್ಕೆ ಬಿಡದೇನೆ ಎಲೆ ಮೇಲೆ 1 or 2 ಕೆಳಗಡೆ ನಾವು ರಂಧ್ರಗಳನ್ನು ನೋಡಿದ ತಕ್ಷಣವೇ, ಏನು ಈ ಮಚ್ಚೆಗಳನ್ನು ನೋಡಿದ ತಕ್ಷಣವೇ ಸಿಂಪರಣೆ ಮಾಡೋದ್ರಿಂದ ಒಂದೇ ಸಿಂಪರಣೆಯಿಂದ ಈ ರೋಗಗಳನ್ನು ನಾವು ನಿಯಂತ್ರಿಸ್ಬೋದು. ಒಂದು ವೇಳೆ ರೈತರು ಸ್ವಲ್ಪ ತಡವಾಗಿದೆ ಅದನ್ನು ನೋಡೋದು ಏನಾದರೂ ತಡವಾಯಿತು ತೋಟಕ್ಕೆ ಹೋಗಿಲ್ಲ ಅಂತ ಹೇಳಿದರೆ ಅದು 1 ವಾರದಲ್ಲೇ ಕೂಡ ಜಾಸ್ತಿ ಆಗುತ್ತೆ. ಆಗ ನಾವು ಔಷಧಿ ಸಿಂಪರಣೆ ಮಾಡಿದ್ರೂ ಕೂಡ ಹತೋಟಿಗೆ ಬರೋದು ಕಷ್ಟ ಆಗುತ್ತೆ. ಈ ಹೆಕ್ಸಾಕೊನಜೋಲ್ ಔಷಧಿ ಇದೆಯಲ್ಲ, ಇದನ್ನು ಸಿಂಪರಣೆ ಮಾಡಿದ್ಮೇಲೆ ಎಷ್ಟು ದಿವಸ ಸೊಪ್ಪನ್ನು ಹುಳುಗಳಿಗೆ ಕೊಡಬಾರ್ದು? 5 ದಿನ ನಾವು ಹುಳುಗಳಿಗೆ ಕೊಡಬಾರ್ದು. ಇದರಿಂದ ಅಂತ ಯಾವುದೇ ಸಮಸ್ಯೆ ಇಲ್ಲ ಹುಳುಗಳಿಗೆ. ಆದರೆ ನಾವು ನಮ್ಮ ಒಂದು ಸಂಸ್ಥೆಯಲ್ಲಿ ಸಂಶೋಧನೆ ಮಾಡುವಾಗ 5 ದಿನದ ನಂತರ ಸೊಪ್ಪನ್ನು ತೆಗೆದುಕೊಂಡು ಇದರದ್ದು ಸೇಫ್ಟಿ ಪಿರಿಯಡ್ ಅಂತ ಹೇಳ್ತೀವಿ, ಅಂದರೆ ಸುರಕ್ಷತಾ ಅವಧಿ, ಅದನ್ನು ನಾವು ಕಂಡುಹಿಡಿದಾಗ 5 ದಿನಗಳ ನಂತರ ಈ ಸೊಪ್ಪನ್ನು ಕೊಡ್ಬೋದು ಅಂತಕ್ಕಂಥದ್ದು ಕಂಡು ಬಂದಿದೆ. ಈ ವ್ಯವಸಾಯಿಕ ವಿಧಾನ ಏನಿಲ್ವಾ ಈ ರೋಗ ಬಾರದಂತೆ ತಡೆಗಟ್ಟೋದಕ್ಕೆ? ವ್ಯವಸಾಯಿಕ ವಿಧಾನ ಅಂತ ಹೇಳಿದ್ರೆ ಈ ರೋಗಗಳನ್ನು ನಾವು ಈಗ ಏನು ಮರಗಡ್ಡೆ ಪದ್ಧತಿ ಅಂತ ಹೇಳ್ತಾ ಇದ್ದೀವಿ. ಅಂಥ ಪದ್ಧತಿಯಲ್ಲಿ ಅಂತರ ಬೆಳೆ ಜಾಸ್ತಿ ಅಂತರವನ್ನು ಜಾಸ್ತಿ ಮಾಡಿಕೊಂಡು 8x8 10x10 8x6 ಈ ರೀತಿ ಅಗಲವಾದ ಅಂತರದಲ್ಲಿ ಬೆಳೆದಾಗ ಅಥವಾ ಮರಗಡ್ಡೆ ಭೂಮಿಯ ಮೇಲ್ಭಾಗ 1.5 to 2.5 to 3 feet ತನಕ ನಾವು ಅಂತ ಈ ಹೈಟನ್ನು ಅಂತ ಏನು ಹೇಳ್ತೀವಿ, ಇದನ್ನ ಅಭಿವೃದ್ಧಿಪಡಿಸಿ ಕಾಂಡವನ್ನು ಸ್ಟಂಪ್ ಅಂತೀವಲ್ಲ ಅದನ್ನು ಅಭಿವೃದ್ಧಿಪಡಿಸಿದಾಗ ಮಾತ್ರ ನಾವು ಗಾಳಿ ಆಡುತ್ತೆ ತೋಟದಲ್ಲಿ ಹೆಚ್ಚಾಗಿ. ಅಂತ ಗಾಳಿ ಆಡೋ ಸಂದರ್ಭದಲ್ಲಿ ಈಗೇನು ನಾವು ತೇವಾಂಶ ತೋಟದಲ್ಲಿ ಕಡಿಮೆ ಆಗುತ್ತೆ. ಆಗ ನಾವು ಈ ರೋಗಗಳನ್ನು ವ್ಯವಸಾಯಿಕ ಪದ್ಧತಿಯಲ್ಲಿ ನಿಯಂತ್ರಣ ಮಾಡ್ಕೋಬಹುದು. ಹಿಪ್ಪುನೇರಳೆ ಬೆಳೆಯ ಸಮಗ್ರ ಕೀಟ ರೋಗ ನಿರ್ವಹಣೆ ಕುರಿತಾದ ನೇರ ಫೋನಿನ್ ಕಾರ್ಯಕ್ರಮವನ್ನು ತಾವು ಆಲಿಸ್ತಾ ಇದ್ದೀರಿ. ನನ್ನ ಜೊತೆ ಇದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಮಹಿಬಾ ಹೆಲನ್ ಹಾಗೂ ಡಾಕ್ಟರ್ ಜಿ ಎಸ್ ಅರುಣ್ ಕುಮಾರ್. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 251258 2 251508 9 STD ಕ್ರಮ ಸಂಖ್ಯೆ 0821. ಮಹಿಬಾ ಹೆಲನ್ ಅವರೇ, ಈಗ ತಾವು ಎಲೆ ಸುರುಳಿ ಮಾಡುವಂತಹ ಕೀಟದ ಬಗ್ಗೆ ಹೇಳಿದ್ರಿ, ಅದು ಈ ಸಂದರ್ಭದಲ್ಲಿ ಜಾಸ್ತಿ ಬರುತ್ತೆ ಅಲ್ವೇ, ಬೇರೆ ನಿಯಂತ್ರಣ ವಿಧಾನಗಳನ್ನು ಹೇಳಿದ್ರಿ, ಇದು ಯಾವುದು ಕೆಲಸ ಮಾಡಲಿಲ್ಲ ಅಂತಂದರೆ ಔಷಧಿ ಹೊಡೆದ ಹತೋಟಿ ಮಾಡಬೇಕು ಅಂದರೆ ಏನು ಔಷಧಿ ಹೊಡಿಬೋದು? ಔಷಧಿ ಅಂತ ಇಂಟರ್ಪ್ರೆಟ್ ಅಂತ, ಇಂಟರ್ಪ್ರೆಟ್ ನಿಮ್ಗೆ 2 ml 1 liter ನೀರು ಹಾಕ್ಬಿಟ್ಟು ಹೊಡಿಬೋದು. ಇಂಟರ್ಪ್ರೆಟ್ 20% ಎಸ್ಸಿ ಅಂತ ಇರ್ತದೆ. ಇದು 2 ml ತಗೊಂಡು ಯಾವ್ದು ಮಾಡ್ಬೋದು, ಫಸ್ಟ್ ಕಟಾವ್ ಮಾಡಿದ ಮೇಲೆ 15 ದಿನದಕ್ಕೂ ಫಸ್ಟ್ ಸ್ಪ್ರೇ ಕೊಡಬೇಕು. ಫಸ್ಟ್ ಸ್ಪ್ರೇ ಕೊಟ್ಟು 15 ದಿನ ಆದಮೇಲೆ ಇನ್ನೊಂದು ಸ್ಪ್ರೇ ಕೊಟ್ಬಿಟ್ಟು ಅದಾದ್ಮೇಲೆ ಕರೆಕ್ಟಾಗಿ 20 ದಿನ ಆದ್ಮೇಲೆ ಸೊಪ್ಪು ರೇಷ್ಮೆ ಹುಳಕ್ಕೆ ಕೊಡ್ಬೋದು, ಅದು ಮುಂಚೆ ಕೊಡಬಾರ್ದು. ಇಂಟರ್ಪ್ರಿಟ್ ಅಂತ INTREPID ಇಂಟರ್ಪ್ರಿಟ್ ಆ ಔಷಧಿ ಹೊಡಿಬಹುದು. ಈಗ ಸೇರಿಸ್ಕೋಬೇಕು ಅಂದ್ರೆ ಇನ್ನೊಮ್ಮೆ ಹೇಳಿ, 2 ml 1 liter ನೀರಕ್ಕೆ 1 ಎಕರೆಗೆ ಎಷ್ಟು ಸಿಂಪರಣ ದ್ರಾವಣ ಬೇಕಾಗಬಹುದು? 1 ಎಕರೆ ಅಂತ ಕರೆಕ್ಟ್ ಆಗಿ 25 ದಿನ ಆಗಿರೋ ಗಿಡ ಅಂತ ಅದು ಹೈಟ್ ಮೇಲೆ ಹೋಗುತ್ತೆ, ಬಟ್ ಹಂಗ 25 ದಿನ 30 ದಿನ ಆಗಿರೋ ಗಿಡ ಅಂತ 200 liter ನೀರು ಬೇಕಾಗುತ್ತೆ. 200 liter ದ್ರಾವಣದಲ್ಲಿ ಸಿಂಪರಣೆ ಮಾಡ್ಬೇಕು ಅಲ್ವೇ. 1 liter ಎಷ್ಟು ಹೇಳಿದ್ರಿ? 1 liter 2 ml. 200 liter ಅಂದ್ರೆ ಅಸ್ಮಾಸ್ 400 ml ಬೇಕಾಗುತ್ತೆ. ಅರ್ಧ ಲೀಟ್ರು ತಗೊಂಡ್ರೆ ಒಳ್ಳೇದು, 100 ml ಉಳಿದಿರುತ್ತೆ ಮುಂದಿನ ಸಾರಿಗೆ ಆಗುತ್ತೆ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್. ಯಾರು ಎಲ್ಲಿಂದ? ಯೋಗೇಂದ್ರ ಪ್ರಸಾದ್, ಎಲ್ಸಿಯರೆ ಗ್ರಾಮ ನಂಜನಗೂಡು ತಾಲೂಕು. ಹೇಳಿ ಯೋಗೇಂದ್ರ ಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳಿ ಮೇಡಮ್. ಇನ್ಶೂರೆನ್ಸ್ ರೇಷ್ಮೆ ಬೆಳಿಬೇಕಾದ್ರೆ ಇನ್ಶೂರೆನ್ಸ್ ಸೌಲಭ್ಯ ಇದೆ? ಈಗ ಹಿಪ್ಪನೇರಳೆಯ ರೋಗ ಮತ್ತು ಕೀಟ ನಿರ್ವಹಣೆ ಬಗ್ಗೆ ಫೋನ್ ಇನ್ ಮಾಡ್ತಾ ಇದ್ದೀವಪ್ಪ. ಈಗ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಇವ್ರ ಬಳಿ ಇಲ್ಲ, ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನು ವಿಚಾರಿಸಿ ದಯಮಾಡಿ. ಆಯಿತು ಆಯಿತು, ನಮಸ್ಕಾರ. ಮೇಡಮ್ ಏನೋ ವಿಚಾರ ಹೇಳ್ತಾ ಇದ್ರಿ ಹೇಳಿ. ಇನ್ನೊಂದೇನಂತ, ಈಗ ಈ ಎಲೆ ಸುರುಳಿ ಕೀಟದ ಬಾಧೆ ಬರೋದಿಂದ ಏನು ಮಾಡ್ತಾರೆ ರೈತರು, ಬೇರೆ ಇದಕ್ಕೂ ಒಡೆಯೋದು, ಬೇರೆ ಕ್ಲೋರಿಪೈರಿಫಾಸ್ ಆಗಲಿ ಬೇರೆ ಇದೆಲ್ಲ ಒಡೆಯುತ್ತಾರೆ. ಬಟ್ ಆ ಥರ ಏನು ಲಾಸ್ಟ್ ಟೈಮ್ ಹಿಂಗೇನೆ ಒಡೆದುಬಿಟ್ಟು ಈ ನಾನ್ ಸ್ಪಿನ್ನಿಂಗ್ ಅಂತ ಪ್ರಾಬ್ಲಮ್ ತುಂಬ ಕಂಡು ಬಂತಾ ಇತ್ತು. ಬಟ್ ಅದಕ್ಕೆ ಎಲ್ಲ ರೈತರಿಗೂ ಒಂದು ರಿಕ್ವೆಸ್ಟ್ ಮಾಡೋದಂತ, ಈ ಥರ ಯಾವುದು ನಾವು ರೆಕಮೆಂಡ್ ಮಾಡೋಂಗಿಲ್ಲ, ಬೇರೆ ಯಾವುದು ಔಷಧಿನೂ ಒಡೆಯಬಾರ್ದು. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ ಸರ್. ಚಂದ್ರ. ಹೇಳಿ ಚಂದ್ರ ಅವರು. ಮೇಡಮ್, ಉಪ್ಪನೇರಳೆ ಹಣ್ಣು ಬರ್ತದಲ್ಲ ಮೇಡಮ್, ಹೇಳಿ, ಅದರಲ್ಲಿ ತಿಂದ್ರೆ ಅದರಲ್ಲಿ ಏನು ಪೋಷಕಾಂಶ? ಹಿಪ್ಪನೇರಳೆ ಹಣ್ಣನ್ನ ತಿಂದ್ರೆ ಒಳ್ಳೇದ ಅಂತಾರೆ. ಒಳ್ಳೇದು, ಹಣ್ಣು ಬಿಡ್ತಕ್ಕಂತಹ ತಳಿಗಳು ಬೇರೆ ಇದಾವೆ. ಅವಾಗ ಬರ್ತಿತ್ತಲ್ಲ ಸರ್. ಹೌದೌದು, ಈಗಿಂದ್ರಂದ್ರೆ ಅದು ಗಂಡು ಜಾತಿಗೆ ಸೇರಿರ್ತಕ್ಕಂಥದ್ದು. V1 ಅಂತಕ್ಕಂಥ ನಾವೇನು ತಳಿನ ಬೆಳೀತಾ ಇದ್ದೀವಿ ಹಿಪ್ಪನೇರಳೆ, ಗಂಡು ಇರೋದ್ರಿಂದ ಹಣ್ಣು ನಿಮಗೆ ಕೊಡೋದಿಲ್ಲ. G4 ಅಂತಕ್ಕಂಥ ಇನ್ನೊಂದು ತಳಿ ಇದೆ ನಮ್ದು, ಅದು ನಿಮಗೆ ಹೆಣ್ಣು ತಳಿ ಇರೋದ್ರಿಂದ ನಿಮಗೆ ಅದು ಹಣ್ಣು ಕೊಡುತ್ತೆ. ಅದರಲ್ಲಿ ಬರುತ್ತೆ. ಹೌದೌದು, ಅದು ಬಳಸಿ ಅದನ್ನ ನೀವು ಬೆಳೆಯೋದ್ರಿಂದ ತೋಟದಲ್ಲಿ ಹಣ್ಣುಗಳು ಸಿಗುತ್ತೆ, ಸೊಪ್ಪನ್ನು ನಾವು ಹುಳುಗಳಿಗೂ ಬಳಸ್ಬೋದು. ಸರ್, ಇನ್ನೊಂದು ಪ್ರಶ್ನೆ ಸರ್. ಹೇಳಿ. ಔಷಧಿ ಹೊಡೆದಾಗ, ಈ ಕುಡಿ ಔಷಧಿ ಹೊಡೆದಾಗ 15 ದಿವಸ ತನಕ ಹಾಕ್ಬಾರ್ದು ಅಂತಿದ್ರಲ್ಲ ಸರ್, ಅದೇ ಎಷ್ಟು ತಿಂಗಳ ಹಾಕ್ಬೇಕು? 20 ದಿನ ಆದ್ಮೇಲೆ ಹಾಕಬೇಕು ಇವ್ರೆ. ಹೊಡೆದ ಇದು ಔಷಧಿ ಹೊಡೆದ್ಮೇಲೆ 20 ದಿನ ಆದ್ಮೇಲೆ ಹುಳು ಕೊಡ್ಬೋದು. ಈ ಅದ್ರದ್ದು ಔಷಧಿ ಇದೆ ಅಂತ ಇಲ್ಲ, ಬೇರೆ ತರದ್ದು ಒಡೆಯಬಾರ್ದು. ನಾವು ರಕಮ್ ನಾನು ಅದಕ್ಕೆ ಹೇಳಿ ಬಂದಿದ್ದೀನಿ ಏನಂತ, ಬೇರೆ ತರದ್ದು ಒಡೆದಿದ್ರಂತ ನಿಮ್ಗೂ ಈ ಹುಳು ಈ ವಾಮಿಟ್ ಮಾಡಿ ಸತ್ತೋಗೋದು, ಇನ್ನೊಂದು ಬೇಗ ಡಿಸೀಸ್ ಬರೋದು, ಇನ್ನೊಂದು ಏನಂತ ನಾನ್ ಸ್ಪಿನ್ನಿಂಗ್ ಚೆನ್ನಾಗಿ ಸೊಪ್ಪೆಲ್ಲ ತಿನ್ನುತ್ತೆ ಸ್ಪಿನ್ ಆಗಲ್ಲ, ಈ ತರ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನೀವು ಯಾವುದೇ ಅಂತಲೂ ನಾವು ರೆಕಮೆಂಡ್ ಮಾಡಿರೋ ಔಷಧಿ ಬಿಟ್ಟು ಬೇರೆ ಯಾವುದೋ ಔಷಧಿ ನೀವು ಒಡೆಯಬಾರ್ದು. ಈಗ ಅವ್ರು ಯಾವ ಔಷಧಿ ರೆಕಮೆಂಡ್ ಮಾಡಿದ್ದಾರೆ ಹೇಳಿ ನೋಡಿ, ರೇಡಿಯೋ ಕೇಳ್ತಾ ಇದ್ರೆ ನೀವು ಹೇಳಿ ಸ್ವಲ್ಪ ಹೇಳಿ ಹೇಳಿ ನೋಡ್ಬಿಟ್ಟು ಹೇಳಿ. ಇಲ್ಲ ಇಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಹೇಳಿದ್ರಲ್ಲ ಹೇಳಿ. ಓಕೆ, ಇನ್ನೊಂದ್ಸತಿ ಹೇಳಲ್ಲ ನಾನು, ಬರ್ಕತ್ತೀರಾ? ಇಂಟರ್ಪ್ರೆಟ್ ಅಂತ. ಇಲ್ಲಿಂದ ಫೋನ್ ಮಾಡಿ, ನನ್ನ ನಂಬರ್ ನಿಮ್ಮ ಹತ್ರ ಇರುತ್ತೆ, ಫೋನ್ ಮಾಡಿ ಕೇಳ್ಬೇಕು. ಮೇಡಮ್, ಹಾಗೆ ಇನ್ನೊಂದ್ ಪ್ರಶ್ನೆ, ಈ ಚಳಿಗಾಲದಲ್ಲಿ ಸುಣ್ಣಕಟ್ಟು ರೋಗ ಬರ್ತದಲ್ಲ, ಅದು ಯಾಕೆ? ಅದಕ್ಕೇನಂತ ನೀವು ಇನ್ನೊಂದು ಅದು ಬರುತ್ತೆ, ನೀವು ವಿಜೇತ ಸಪ್ಲಿಮೆಂಟ್ ಅಂತ ಇನ್ನೊಂದು ಬರುತ್ತೆ ನಿಮಗೂ, ಅದು ನೀವು ಸ್ವಲ್ಪ ಇನ್ನೊಂದು ಇದು ಬೆಡ್ ಡಿಸ್ಇನ್ಫೆಕ್ಟೆಂಟ್ ಕೊಡ್ತೀರಲ್ವಾ, ಅದು ವಿಜೇತ ಸಪ್ಲಿಮೆಂಟ್ ತಗೊಂಡು ಅದು ನೀವು ಒಂದು ಇನ್ನೊಂದು ಸಾರಿ ಕೊಟ್ಟಿದ್ದೀರಂತ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಮೇಡಮ್, ಈ ಸುಣ್ಣದ ಪುಡಿ ಇರ್ತದಲ್ಲ, ಇವಾಗ ನಮ್ಮ ಕಡೆ ಎಲ್ಲ ಬೇಯಿಸ್ತಾರೆ, ಆ ಸುಣ್ಣದ ಪುಡಿನೇ ಒಡಿಬಾರೆ. ಅವ್ರ ಕಡೆ ಸುಣ್ಣನ ಬೇಯಿಸ್ತಾರೆ, ಆ ಸುಣ್ಣದ ಪುಡಿನ ಬಳಸ್ಬೋದಾ ಅಂತ ಕೇಳ್ತಾರೆ. ಇಲ್ಲ, ನಾವು ಈ ಏನು ನಮ್ಮ DOS ಸಿರಿಕಲ್ಚರಿಂದ ನಾವು ಕೊಡ್ತೀವಿ ಇಲಾಖೆಯಿಂದ, ಅಂಥ ಸುಣ್ಣನೂ ಆಗಿರ್ಬೋದು. ಮಾರುಕಟ್ಟೆಯಲ್ಲಿ ಸ್ಲೇಕ್ಡ್ ಲೈಮ್ ಅಂತ ಸಿಗುತ್ತೆ, ಅಂತ ಪುಡಿ ಭೂಮಿಯಿಂದಲೇ ತೆಗೆದು ಬೇಯಿಸ್ತಾರೆ ಸರ್. ಹಾಂ ಹಾಂ, ಅದನ್ನು ಅದರಲ್ಲಿ ಪುಡಿ ಮಾಡ್ತಾರೆ, ಹಾಗಾಗಿ ಅದನ್ನೇ. ಇಲ್ಲ, ಅದನ್ನು ನೀವು ಈ ಮನೆಗಳನ್ನು ಸೋಂಕು ನಿವಾರಣೆಗಾಗಿ ಬಳಸ್ಬೋದು. ಬೆಡ್ ಮೇಲೆ ನಮ್ಮ ಈ ಸಂಸ್ಥೆಯಿಂದ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಮತ್ತು ನಾವು ಏನು ಅವುಗಳನ್ನು ಚೆಕ್ ಮಾಡಿರ್ತೀವಿ ಲ್ಯಾಬ್ನಲ್ಲಿ, ಅವುಗಳು ಮಾರುಕಟ್ಟೆಯಲ್ಲಿ ದೊರೀತವೆ ನಮ್ಮ ರೇಷ್ಮೆಗೋಸ್ಕರ, ಅದನ್ನು ಮಾತ್ರ ಬಳಸ್ಬೋದು. ನಾವೀಗ ವಿಜೇತ ಸಪ್ಲಿಮೆಂಟ್ ಅಂತಕ್ಕಂಥದ್ದು ಇದೆ, 5 kg ನೀವು 100 ಮೊಟ್ಟೆಗಳ ಹುಳುಗಳಿಗೆ ಅಂಥ ಒಂದು ರೋಗಗಳು ಕಂಡು ಬಂದಲ್ಲಿ ಇದನ್ನು ನಾವು ಡಸ್ಟಿಂಗ್ ಮಾಡೋದ್ರಿಂದ ಈ ರೋಗವನ್ನು ನಾವು ನಿಯಂತ್ರಣ ಮಾಡ್ಕೋಬೋದು. ಅದೇ ಸರ್, ಇವಾಗ ನಮ್ಮ ಹಳ್ಳಿಗಳಲ್ಲಿ ಸಿಗ್ತದಲ್ಲ. ಹಾಂ ಹಾಂ ಹಾಂ, ಅಲ್ಲ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ಅದನ್ನು ನೀವು ಸೋಂಕು ನಿವಾರಣೆಗೆ ಬಳಕೆ ಮಾಡ್ಕೊಳ್ಳಿ. ಹುಳುಗಳ ಹಾಸಿಗೆ ಸೋಂಕು ನಿವಾರಕವಾಗಿ ರೇಷ್ಮೆ ಇಲಾಖೆ ಅಥವಾ CSRTI ಸಂಸ್ಥೆ ನೀಡುವಂತಹ ಪರೀಕ್ಷಿತ ಸುಣ್ಣವನ್ನು ಬಳಸಿ ಅಂತ ಹೇಳ್ತಾ ಇದ್ದಾರೆ. ಸರ್ ಅದ ಬರೀ ಬಿಳಿ ಗುಡ್ ಬೆಳೆಯೋರು ಮಾತ್ರ ಕೊಡ್ತಾರೆ ಸರ್, ಕೋಲಾರ್ ಗೋಳ್ಗು ಬೆಳೆಯೋರು ಕೊಡಲ್ಲ. ಇಲ್ಲ, ವಿಜೇತ ಸಪ್ಲಿಮೆಂಟು ಈ ರೀತಿ ಬಹಳಷ್ಟು ನಮ್ಮಲ್ಲಿ ವಿಜೇತ ಅಂಕುಶ್ ಈ ರೀತಿ ತುಂಬಾ ಪ್ರಾಡಕ್ಟ್ ಗಳು ಇದಾವೆ ಸರ್, ಅವೆಲ್ಲ ನಮ್ಮ ಕೋಲಾರ್ ಗೋಳ್ಗು ಬೆಳೆಯೋರು ಕೊಡಲ್ಲ ಸರ್. ಬಿಳಿ ಗುಡ್ ನೀವು ಬೆಳೆದ್ ಬಿಡಿ ಚಂದ್ರು ಸರ್, ನಮ್ದು ಮನೆ ಇರೋ ಮನೆಯಲ್ಲೇ ಬೆಳಿತೀವಿ. ಬೆಳಿಬಹುದು, ಬೆಳೀರಿ, ತರಬೇತಿ ತಗೊಳ್ಳಿ, ಸಿ ಎಸ್ ಆರ್ ಟಿ ಐ ಬನ್ನಿ, ತರಬೇತಿ ತಗೊಳ್ಳಿ. ಈ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶನೇ ಅದು, ರೇಷ್ಮೆ ಗುಣಮಟ್ಟನ ಜಾಸ್ತಿ ಮಾಡಬೇಕು. ಅದನ್ನೇ ಚಂದ್ರು, ಸಹಾಯಧನ ತಗೊಳ್ಳಿ, ಮನೆ ಕಟ್ಕೊಳ್ಳಿ, ಬಿಳಿಗೂಡು ಬೆಳೀರಿ, ಒಳ್ಳೆ ರೇಷ್ಮೆ ಬೆಳೆಗಾರರಾಗಿ ಒಳ್ಳೆ ಆದಾಯ ಸಂಪಾದನೆ ಮಾಡಿ ದೇಶದ ಒಂದು ರೇಷ್ಮೆ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸೋದಕ್ಕೆ ನೀವು ಕೂಡ ಸಹಕರಿಸಿ. ಆಗಲಿ ಚಂದ್ರು, ಕರೆ ಮಾಡಿದ್ರಿ, ಕರೆ ಮಾಡಿದ್ದಕ್ಕಾಗಿ ತಮಗೆ ವಂದನೆಗಳು. ಈಗ ಯಾವ್ಯಾವುದೋ ಔಷಧವನ್ನು ಹಿಪ್ಪನೇರಳೆಗೆ ಹೊಡಿಬಾರ್ದು ಅಲ್ವಾ ಮೇಡಮ್? ಈಗ ಹೊಡಿಬೇಕಾಗಿರೋದು ಔಷಧಿ ಆಗ್ಲೇ ಹೇಳಿದ್ರಿ ತಾವು, ಅದು ಒಂದೇ ಔಷಧಿನ ಬಳಸ್ಬೋದು ಅಥವಾ ಇನ್ನೂ ಯಾವ್ಯಾವ್ದಾದ್ರು ಬೇರೇನೋ ಔಷಧಿಗಳಿದೆ? ಇದು ಇಲೆಸುರುಳಿ ರೋಗ, ಇಲೆಸುರುಳಿ ಹುಳುಕು ಈ ಔಷಧಿ ಇಂಟರ್ಪ್ರೆಟ್ ಅಂತ ಹೇಳ್ತೀವಿ. ಆಮೇಲೆ ಈಗ ನುಸಿ ಬರ್ತಾ ಇರ್ತದೆ, ನುಸಿ ಅದು ಹಂಗೇನೆ ಜನವರಿಯಿಂದ ಡಿಸೆಂಬರ್ ಬರೇ ಇರುತ್ತೆ, ಈ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅದರದ್ದು ಇನ್ಫೆಸ್ಟೇಷನ್. ಅದು ಏನಂತ ಅವ್ರಿಗೂ ಗೊತ್ತಾಗುತ್ತೆ, ಇದು ಹುಳು ಅಂದ ಸುಳಿಯಲ್ಲಿ ನಾನು ಹೇಳಿದೀನಿ ಮೊಟ್ಟೆ ಇಟ್ಟಿರುತ್ತೆ, ಅದರದ್ದು ಹಿಕ್ಕೆ ಇರುತ್ತೆ, ಲೀಫ್ ಫೋಲ್ಡ್ ಮಾಡಿಕೊಂಡು ಆ ಹುಳ ತಿಂತಾ ಇರ್ತದೆ, ಅದರಿಂದ ಇಲೆಸುರುಳಿ ಹುಳು. ಒಂದು ದೂರವಾಣಿ ಕರೆ ಇದೆ ಮೇಡಮ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ನಮಸ್ಕಾರ ಸರ್, ಹೇಳಿ. ನಮಸ್ತೆ ಸರ್, ಕೃಷ್ಣಮೂರ್ತಿ. ಯಾರು, ಎಲ್ಲಿಂದ? ರಂಗಾಯಿಕೊಪ್ಪಳಿ, ಬಿಳಿಕೆರೆ ಹುಬ್ಳಿ, ರಮೇಶ್ ಅಂತ ಅಂದ್ಬಿಟ್ಟು. ಹೇಳಿ ರಮೇಶ್. ಸರ್, ಇದು ಈಗ ನಮ್ಗೆ ಸುತ್ತಮುತ್ತ ಟೊಬೆಕ್ ಹಾಕತ್ತಾರ, ಒಗೆಸೊಪ್ಪು ಹಾಕತ್ತಾರ, ಅದ್ರ ಮಧ್ಯದಲ್ಲಿ ಒಗೆ ಇದು ರೇಷ್ಮೆ ಬೆಳೆ ಬೆಳಿಬೋದು, ಅದರಲ್ಲಿ ನಾವು ಒಗೆಸೊಪ್ಪು ಹಾಕಲ್ಲ, ರೇಷ್ಮೆ ಬೆಳೆ ಮಾಡ್ಬೇಕು ಅಂತ ಇದೀನಿ. ರಮೇಶ್ ಅವ್ರೆ, ಹೊಗೆ ಸೊಪ್ಪು ಬೆಳೆಯೋ ಜಾಗದಲ್ಲಿ ನಾವು ಹಿಪ್ಪು ನೀರನ್ನ ಬೆಳೆದ್ರೆ ಸ್ವಲ್ಪ ತೊಂದರೆ ಆಗೋದು ಕಂಡು ಬರ್ತಾ ಇದೆ. ಹುಳುಗಳಲ್ಲಿ ಇರ್ಬೋದು ಅಥವಾ ಹೊಗೆ ಸೊಪ್ಪು ಬೆಳೆದಂತ ಜಾಗದಲ್ಲಿ ಈ ಬೇರು ಗಂಟು ರೋಗ ಹೆಚ್ಚಾಗಿ ಇರೋಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಮಣ್ಣಿನಲ್ಲಿ ಈ ಜಂತುಗಳು ಅಂತ ಹೇಳ್ತೀವಿ ನಾವು, ಅವುಗಳಿರೋದ್ರಿಂದ ನಾವು ಹಿಪ್ಪು ನೀರಳೆಗೂ ಕೂಡ ಆ ಜಂತುಗಳು ಬಂದು ತೋಟ ಅಷ್ಟೊಂದು ಅಭಿವೃದ್ಧಿ ಆಗೋದಿಲ್ಲ. ಅದಾದ ನಂತರ ಅಂಥ ಜಾಗದಲ್ಲಿ ಬೆಳೆದಿರ್ತಕ್ಕಂಥ ಸೊಪ್ಪನ್ನು ನಾವು ಹುಳುಗಳಲ್ಲಿ ಮೇಯಿಸಲಿಕ್ಕೆ ಬಳಸಿದ್ರೆ ಹುಳುಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಅಂತರ ಬೆಳೆಯಾಗೂ ಕೂಡ ಹೊಗೆ ಸೊಪ್ಪನ್ನು ಬೆಳಿಬಾರ್ದು. ಹೊಗೆ ಸೊಪ್ಪು ಬೆಳೆದಿರ್ತಕ್ಕಂಥ ಜಾಗದಲ್ಲೂ ಕೂಡ ನಂತರ ನಮ್ಮ ಹಿಪ್ಪು ನೆರಳೆನ್ನು ಬೆಳಿಬಾರ್ದು. ಹಾಗೆ ಬೆಳಿಲೇಬೇಕು ಅಂತಿದ್ದಾಗ ಬೇರೆ ಬೇರೆ ಬೆಳೆಗಳಿದ್ದಾವೆ, ಈ ಮೆಕ್ಕೆಜೋಳ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಈ ಥರದನ್ನ ನಾವು ಒಂದು ಮೂರ್ನಾಲ್ಕು ಬೆಳೆಗಳನ್ನ ಬೆಳೆದು ಅದಾದ ನಂತರ ನಾವು ಹಿಪ್ಪು ನೆರಳೆ ಸೊಪ್ಪನ್ನ ಬೆಳ್ಕೋಬಹುದು. ಅಂದ್ರೆ ಈಗ ನಮ್ಗೆ ಆ ಸೊಪ್ಪು ಬಹಳ ಹತ್ರ ಇರಬಾರ್ದು, ಒಂದು ಅರ್ಧ 500 meters ದೂರ ಇದ್ರೆ ಒಳ್ಳೇದು, ಅದಕ್ಕಿಂತ ಹೆಚ್ಚಾಗಿದ್ರೆ ಇನ್ನೂ ಒಳ್ಳೇದು. ಹತ್ರ ಇದ್ದಷ್ಟು ನಮ್ಮ ಹುಳುಗಳಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಆ ಒಂದು ಟೊಬ್ಯಾಕೋ, ಏನು ನಾವು ತಂಬಾಕು ಬೆಳೆಯಲ್ಲಿ ನಿಕೋಟಿನ್ ಅಂತಕ್ಕಂಥ ಅಂಶ ಏನಿದೆ, ನಮ್ಮ ಹುಳುಗಳಿಗೆ ಸಮಸ್ಯೆ ಮಾಡ್ತಕ್ಕಂಥ ಒಂದು ಸಂಭವನೂ ಹೆಚ್ಚಿರುತ್ತೆ. ಒಳ್ಳೆಯದು ರಮೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್, ಈಗ ಬೇರೆ ರೋಗದ ಒಂದು ನಿರ್ವಹಣೆ ಬಗ್ಗೆ ಮಾತಾಡಿ. ಈಗ ರೋಗಗಳು ಅಂತ ಹೇಳಿದ್ರೆ ಹೆಚ್ಚಾಗಿ ನಮಗೆ ಭಾಳಷ್ಟು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಅಂದರೆ ಬೇರುಕೊಳೆ ರೋಗ. ಈ ಬೇರುಕೊಳೆ ರೋಗ ಅಂತ ಹೇಳಿದ್ರೆ ಇದು ಸಿಲಿಂಧ್ರದಿಂದ ಬರ್ತಕ್ಕಂಥ ರೋಗ. ಸುಮಾರು ಒಂದು 5-6 ಸಿಲಿಂಧ್ರಗಳು ಈ ಬೇರುಕೊಳೆ ರೋಗದಲ್ಲಿ ಕಂಡು ಬರ್ತಾ ಇದ್ದಾವೆ. ಇತ್ತೀಚೆಗೆ ನಾವು ಯಾವ್ಯಾವ ಆ ಸಿಲಿಂಧ್ರಗಳು ಅಂತಕ್ಕಂಥದ್ದನ್ನು ನಾವು ಮೊಟ್ಟ ಮೊದಲನೇ ಬಾರಿಗೆ ಕಂಡುಹಿಡಿದು ಅವುಗಳ ಯಾವ ಒಂದು ಔಷಧಿ ಅಥವಾ ಯಾವುದೋ ಒಂದು ಉತ್ಪನ್ನ ಹೆಚ್ಚು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಕಂಡುಹಿಡಿದಿದ್ದೀವಿ. ಈ ಬೇರುಕೊಳೆ ರೋಗವನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಈ ಜೈವಿಕ ವಿಧಾನವನ್ನು ಬಳಸಬೇಕಾಗುತ್ತೆ. ಯಾಕೆಂತಂದರೆ ಭಾಳ ಪರಿಣಾಮಕಾರಿಯಾಗಿ ನಾವು ಬೇರುಕೊಳೆ ರೋಗವನ್ನು ಜೈವಿಕ ವಿಧಾನದಲ್ಲಿ ನಾವು ನಿಯಂತ್ರಣನ ಮಾಡ್ಬೋದು. ಜೈವಿಕ ವಿಧಾನಕ್ಕೋಸ್ಕರ ನಾವು ಈಗ ಮೊನ್ನೆ ನಡೆದಿರ್ತಕ್ಕಂಥ ಅಮೃತ ಮಹೋತ್ಸವದಲ್ಲಿ ನಮ್ಮ ಮಿಸ್ಟರ್ ಪ್ರೋ ಅಂತಕ್ಕಂಥ ಒಂದು ಘನ ಮತ್ತು ದ್ರವ ಉತ್ಪನ್ನವನ್ನು ಲಾಂಚ್ ಮಾಡಿದ್ದೀವಿ. ಆ ಘನ ಮತ್ತು ದ್ರವ ಉತ್ಪನ್ನವನ್ನು 5 ಜನ ನಮ್ಮ ಪ್ರೈವೇಟ್ ಕಂಪ್ನಿಯವರು ತಗೊಂಡಿದ್ದಾರೆ. ಆ ಒಂದು ಪ್ರಾಡಕ್ಟ್ ಮಿಸ್ಟರ್ ಪ್ರೋ ಅಂತ ಹೇಳಿದ್ರೆ ಮಲ್ಬೆರಿ ರೂಟ್ ಪ್ರೊಟೆಕ್ಟರ್ ಅಂತ, ಅಂದರೆ ಹಿಪ್ಪುನೇರಳೆಯ ಬೇರಿನ ಸಂರಕ್ಷಕ ಅಂತ ಹೇಳ್ತೀವಿ. ಇದನ್ನು ನಾವು ಈ ಘನ ಉತ್ಪನ್ನ ಆದರೆ 5 ಗ್ರಾಂ, ದ್ರವ ಉತ್ಪನ್ನ ಆದರೆ 5 ml 1 ಲೀಟ್ರ್ ನೀರಿಗೆ ಹಾಕಿ 5-10 ಲೀಟ್ರ್ ದ್ರಾವಣವನ್ನು ನಾವು ಮಾಡ್ಕೋಬೇಕು. ಗಿಡಗಳು ಹಿಪ್ಪುನೇರಳೆ ಗಿಡಗಳು ದೊಡ್ಡದಾಗಿದ್ದರೆ 10 ಲೀಟ್ರ್ ಒಂದು ದ್ರಾವಣವನ್ನು ಮಾಡ್ಕೋಬೇಕು. 10 ಲೀಟ್ರ್ ದ್ರಾವಣವನ್ನು ಆ ಗಿಡದ ಸುತ್ತಲೂ ಪಾತಿ ಮಾಡಿ ಸುರಿಬೇಕಾಗುತ್ತೆ. ಅದಾದ ನಂತರ ನಾವು ಸುತ್ತಲೂ ಇರತಕ್ಕಂಥ ಈಗ ರೋಗ ಬಂದಿರೋ ಗಿಡಗಳಿಗೂ ಹಾಕಬೇಕು. ಅದಾದ ನಂತರ ಸುತ್ತಲೂ ಇರತಕ್ಕಂಥ ಚೆನ್ನಾಗಿರೋ ಗಿಡಗಳಿಗೂ ನಾವು ಹಾಕಬೇಕಾಗುತ್ತೆ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಕೇಶವಮೂರ್ತಿ ಸರ್ ನಮಸ್ಕಾರ. ನಾನು ಹುಣಸೂರಿಂದ ಸುರೇಶ್ ಅಂತ. ಹೇಳಿ ಸುರೇಶ್ ಅವರೇ. ಸರ್, ಗೂಡು ಕಟ್ಬೇಕಾದ್ರೆ ಒಂಥರ ತೊಂಡೆ ಹೋಳಿನಂಗೆ ಒಂಥರ ಬರ್ತದೆ, ಹಾಲು ಹೋಳೆ ಥರ ಬರ್ತದೆ ಸರ್, ಅದು ರೇಷ್ಮೆ ಇದೆ ಅದರಲ್ಲಿ, ಅದಕ್ಕೆ ಏನು ಪರಿಹಾರ ಸರ್ ಅದಕ್ಕೆ ಔಷಧಿ? ಯಾವಾಗ ಬರ್ತಾ ಇದೆ ಅಂತ ಹೇಳಿದಿರ? ಅದು ಗೂಡು ಕಟ್ಬೇಕಾದ್ರೆ ಮಾಮೂಲಿ ಸ್ವಲ್ಪ ತೊಂಡೆ ಹುಳಿದಂಗೆ ಹುಳ ಬರ್ತದೆ, ಹಾಲು ಹುಳ ತರ ಇದಾಯ್ತದಲ್ಲ, ಅದು ಗೂಡು ಇದಾಯ್ತು ಯಾರ್ತಾರ ಆ ಮೂಮೆಂಟ್ ಎಲ್ಲ ಇದಾಯ್ತದ ಹುಳವನ. ಅದಕ್ಕೆ ನೀವು ಆವಾಗ ಏನಂದ ಚೆನ್ನಾಗಿ ಏರೇಷನ್ ಇರಬೇಕು, ಅದೆಲ್ಲ ಸ್ವಲ್ಪ ನೋಡ್ಕೋಬೇಕು. ಓಕೆ, ಏರೇಷನ್ ಮೇಯ್ನ್ ಆಗಿ ಆ ಗೂಡು ಕಟ್ಟುವಂಥ ಟೈಮಲ್ಲಿ ಚೆನ್ನಾಗಿ ಏರೇಷನ್ ಕೊಟ್ಟಿದ್ದೀರಂತ ಅಷ್ಟೊಂದು ಇದು ಬರಲ್ಲ. ಈಗ ಒಂದ್ಸತಿ ಬಂದಿದೆ ಅಂತ ಡಿಸ್ಇನ್ಫೆಕ್ಷನ್, ಒಂದು ಡಿಸ್ಇನ್ಫೆಕ್ಷನ್ ನೀವು ಜಾಸ್ತಿ ಕೊಡಬೇಕು. 2 ಜನ ಡಿಸ್ಇನ್ಫೆಕ್ಷನ್ ಮಾಡ್ತೀರಂತ ಇನ್ನೊಂದು ಎಕ್ಸ್ಟ್ರಾ ಕೊಟ್ಬಿಟ್ಟು ನೆಕ್ಸ್ಟ್ ಬೆಳೆ ಶುರು ಮಾಡಬೇಕು. ಮೇಯ್ನ್ ಆಗಿ ಏರೇಷನ್ ಕೊಡಬೇಕು, ಸ್ಪೇಸಿಂಗು ಕರೆಕ್ಟಾಗಿ ಕೊಡಬೇಕು. ಈಗ ಚಾಕಿ CRCಯಿಂದ ನಿಮಗೂ ಜಾಸ್ತಿ ಹುಳು ಕೊಡ್ತಾರೆ, 100 ಜಾಸ್ತಿ 150 ಕೊಡ್ತಾರೆ. ಅಷ್ಟೊಂದು ನಿಮಗೂ ಸೊಪ್ಪು ಇರಲ್ಲ, ಅಲ್ಲಿ ಸ್ಪೇಸು ಇರಲ್ಲ. ಮೇಯ್ನ್ ಆಗಿ ಇದಕ್ಕೂ ಈ ಡಿಸೀಸ್ ಬರೋದಂತ ಸ್ಪೇಸು ಏರೇಷನ್ ಇದು ಎರಡು ನೀವು ಕರೆಕ್ಟಾಗಿ ಕೊಟ್ಬಿಟ್ಟಿದ್ದೀರಂತ ಬೆಳೆ ಚೆನ್ನಾಗಿ ಬರುತ್ತೆ. ಒಳ್ಳೆಯದು ಸುರೇಶ್ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ವಿಚಾರ ಮುಂದುವರಿಸಿ ಸರ್. ಈ ಒಂದು ಏನು ಉತ್ಪನ್ನ ಹೇಳಿದೀವಿ ಮಿಸ್ಟರ್ ಪ್ರೋ ಅಂತಕ್ಕಂಥದ್ದು, ಗಿಡಗಳ ಬಾಧೆಯಾಗಿರ್ತಕ್ಕಂಥ ರೋಗ ಬಾಧೆಯಾಗಿರ್ತಕ್ಕಂಥ ಗಿಡಗಳು ಮತ್ತು ಸುತ್ತಲೂ ಇರ್ತಕ್ಕಂಥ ಚೆನ್ನಾಗಿರೋ ಗಿಡಗಳಿಗೂ ಹಾಕಬೇಕು. ಸುರಿದಾದ ನಂತರ 1 kg ಮಿಸ್ಟರ್ ಪ್ರೋ ಉತ್ಪನ್ನವನ್ನು 50 kg ಚೆನ್ನಾಗಿ ಕೊಳ್ತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದಲ್ಲಿ ನಾವು ಮಿಶ್ರಣ ಮಾಡಿ 8-10 ದಿನ ನೆರಳಿನಲ್ಲಿ ಬಿಡಬೇಕು. ಸ್ವಲ್ಪ ತೇವಾಂಶವನ್ನು ಕಾಪಾಡಿಕೊಂಡು ನೆರಳಿನಲ್ಲಿ ಬಿಡಬೇಕಾಗುತ್ತೆ. ಅದರ ಮೇಲೆ ಸ್ವಲ್ಪ ಗೋಣಿ ತಾಟು ಅಥವಾ ಈ ಸೊಪ್ಪು ಎಲೆ ಈ ಥರದನ್ನು ಮುಚ್ಚಿ ನೆರಳನ್ನು ಕಾಪಾಡ್ಕೋಬೇಕು. 8-10 ದಿನ ಆದಮೇಲೆ ಅದು ನಮಗೆ ಹೇಗೆ ನಾವು ಹಾಲಿಗೆ ಹೆಪ್ಪು ಹಾಕಿ ಮೊಸರನ್ನು ಮಾಡ್ತೀವಿ ಆ ರೀತಿ ನಮಗೆ 1 kg ಇರ್ತಕ್ಕಂಥದ್ದು 50 kg ನಮಗೆ ದೊರೆಯುತ್ತೆ, ಮಿಶ್ರಣ ರೆಡಿ ಇರುತ್ತೆ. ಅದನ್ನು ನಾವು 1 kg ಮತ್ತು ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು 1 kg ಈ ಒಂದು ಮಿಶ್ರಣವನ್ನು 1 ಗಿಡಕ್ಕೆ ಹಾಕಬೇಕಾಗುತ್ತೆ. ಹಾಕಿದಾಗ ನಮಗೆ ಈ ಒಂದು ರೋಗವನ್ನು ನಾವು ಬಹಳಷ್ಟು ದಿನಗಳ ಕಾಲ ನಿಯಂತ್ರಣ ಮಾಡ್ಬೋದು. ಒಂದು ವೇಳೆ ನಮಗೆ ಇಲ್ಲ ಸರ್ ಈಗ ನಮಗೆ ರಾಸಾಯನಿಕ ವಿಧಾನದಲ್ಲಿ ಯಾವುದಾದ್ರೂ ಒಂದು ತಕ್ಷಣವೇ ಕಡಿಮೆ ಆಗ್ತಕ್ಕಂತ ಹೇಳಿ ಅಂತ ಹೇಳಿದ್ರೆ, ನಾವು ಈ ಕಾರ್ಬನ್ ಡೆಜಿಮ್ 12% ಮತ್ತು ಮ್ಯಾಂಕೋಜಿಬ್ 63% ಇರ್ತಕ್ಕಂಥ ಒಂದು ಉತ್ಪನ್ನ ಮಾರುಕಟ್ಟೆಯಲ್ಲಿ ದೊರೆಯುತ್ತೆ. ಇದು ಶಿಲೀಂದ್ರನಾಶಕ ಸಾಪ್ ಅಂತಕ್ಕಂಥ ಹೆಸರಿನಲ್ಲಿ ದೊರೆಯುತ್ತೆ. ಇದನ್ನು ನಾವು 2 ಗ್ರಾಂ 1 ಲೀಟ್ರ್ ನೀರಿನಲ್ಲಿ ಬೆರೆಸಿ 10 ಲೀಟ್ರ್ ದ್ರಾವಣ ಒಂದು ಗಿಡಕ್ಕೆ ಬೇಕು ಅಂತ ಹೇಳಿದ್ರೆ, ಆಗ 20 ಗ್ರಾಮ್ 10 ಲೀಟ್ರ್ ದ್ರಾವಣದಲ್ಲಿ ಬೆರೆಸಿ ಆ ಒಂದು ಗಿಡಗಳನ್ನು ಉಪಚರಿಸಬೇಕಾಗುತ್ತೆ. ಅದಾದ ನಂತರ ಸುತ್ತಲೂ ಇರ್ತಕ್ಕಂಥ ಗಿಡಗಳಿಗೂ ಕೂಡ ನಾವು ಈ ಉಪಚಾರವನ್ನು ಮಾಡಬೇಕು. ಯಾಕೆಂದರೆ ಎಲ್ಲ ಸಾಧ್ಯತೆಗಳು ಈ ಶಿಲೀಂಧ್ರಗಳು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗಿಡಗಳಿಗೂ ಹರಡಿರ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಹಾಗಾಗಿ ಚೆನ್ನಾಗಿ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡ್ರೆ ನಾವು ಶಿಫಾರಸು ಮಾಡಿರ್ತಕ್ಕಂಥದ್ದು ಈ ರೋಗವನ್ನು ಅಲ್ಲೇ ತಡೆಗಟ್ಬೋದು. ಬೇರೆ ಬೇರೆ ತೋಟದ ಬೇರೆ ಭಾಗಗಳಿಗೆ ಹರಡದಂತೆ ಅಲ್ಲೇ ನಾವು ತಡೆಗಟ್ಬೋದು. ನಮ್ಮ ಹಿಪ್ಪುನೇರಳೆಯ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಕುರಿತಾದ ನೇರ ಫೋನಿನ್ ಕಾರ್ಯಕ್ರಮವನ್ನು ತಾವು ಆಲಿಸ್ತಾ ಇದ್ದೀರಿ ಕೇಳಿದ್ರೆ. ನನ್ನ ಜೊತೆ ಇದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ S. ಮಹಿಬಾ ಹೆಲನ್ ಹಾಗೂ ಡಾಕ್ಟರ್ G.S. ಅರುಣ್ಕುಮಾರ್. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 251582 251589 STD ಕ್ರಮ ಸಂಖ್ಯೆ 0821. ಡಾಕ್ಟರ್ ಮಹಿಬಾ ಹೆಲನ್ ಅವರೇ, ತಾವು ಬೇರೆ ಏನೇನು ಔಷಧಿಗಳನ್ನು ಹೊಡಿಬೋದು ಅಂತ ಹೇಳ್ತಾ ಇದ್ರಿ, ದಯಮಾಡಿ ವಿಚಾರ ಮುಂದುವರಿಸಿ. ಒಂದು ದೂರವಾಣಿ ಕರೆ ಇದೆ, ಮಾತಾಡ್ಬಿಟ್ಟು ಮುಂದುವರ್ಸೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ನಾವು ಗುಂಡ್ಲಪೇಟೆ ತಾಲೂಕು ಬೆಳಚಲವಾಡಿ ಗ್ರಾಮದಿಂದ ಶಿವರುದ್ರಪ್ಪ ಅಂತ ಹೇಳಿ. ಹೇಳಿ ಶಿವರುದ್ರಪ್ಪ. ನಮ್ಮ ತೋಟದಲ್ಲಿ ಈ ಕಡ್ಡಿ ಪಾತ್ ಒಣಗುತ್ತಾ ಇದೆ ಸರ್. ಫಸ್ಟ್ ಒಂದು ಒಣಗ್ತು, ಆಮೇಲೆ ಇನ್ನೊಂದು ಒಣಗ್ತು, ಅಕ್ಕಪಕ್ಕದೆಲ್ಲ ಸುತ್ತ ಆಗಿ ಕವರ್ ಮಾಡ್ಕೊಂಡ್ ಬರ್ತಾ ಇದೆ ಒಣಗ್ತಾ ಇದೆ ಕಡ್ಡಿ. ಇದು ಈಗ ತಾನೇ ನಾನು ಈ ಬೇರು ಕೊಳೆ ರೋಗದ ಬಗ್ಗೆ ಹೇಳ್ತಾ ಇದ್ದೆ, ಮಾಹಿತಿನ ಹಂಚ್ಕೊಂತಾ ಇದ್ದೆ. ಅದು ಬೇರು ಕೊಳೆ ರೋಗ. ನಿಮ್ನೆಲ್ಲ ಸಾಮಾನ್ಯವಾಗಿ ಕೆಂಪು ಮರಳು ಮಿಶ್ರಿತ ಕಲ್ಲು ಮಿಶ್ರಿತ ಮಣ್ಣು ಇರಬಹುದು. ಅಂತ ಜಾಗದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಯಾಕೆ ಬರುತ್ತೆ ಅಂತ ನಿಮ್ ಮೊದಲೇದಾಗಿ ತಿಳಿಸ್ತೀನಿ. ಅದಾದ ನಂತರ ನಾವು ಯಾವ ರೀತಿ ಇದನ್ನ ನಾವು ನಿಯಂತ್ರಣ ಮಾಡ್ಬೇಕು ಹೇಳ್ಕೊಡ್ತೀನಿ. ಇದು ಯಾಕೆ ಬರುತ್ತೆ ಅಂದ್ರೆ, ಇಂಥ ಮಣ್ಣಿನಲ್ಲಿ, ಕೆಂಪು ಮರಳು ಮಿಶ್ರಿತ ಕಲ್ಲು ಮಿಶ್ರಿತ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಎಲ್ಲೆಲ್ಲಿ ಸಾವಯವ ಕಡಿಮೆ ಅಂದ್ರೆ, ನೀವೇನು ಮಣ್ಣು ಪರೀಕ್ಷೆ ಮಾಡಿಸಿದ್ರಾ ಇದ್ರ ಮುಂಚೆ? ಇಲ್ಲ ಸರ್, ನಾವು ಮಣ್ಣು ಪರೀಕ್ಷೆ ಮಾಡೋಕೆ ಕೊಟ್ಟಿದ್ದ ಸಿ ಎಸ್ ಆರ್ ಟಿ ನಿಮ್ಮ ಮೈಸೂರು ಇದಕ್ಕೆ, ಅವರು ಇದನ್ನು ತಗೊಂಡ್ರು, ಏನೋ ತಗೊಂಡ್ರು, ಎಷ್ಟು 175 ಏನೋ ತಗೊಂಡ್ರು. ಆಮೇಲೆ ಪುನಃ ಅವರು ಅದೇನು ನಿಮ್ಮ ಫೋನ್ಗೆ ಇದು ಮಾಡ್ಕೊಡ್ತೀನಿ ಮಾಡ್ತೀನಿ, ನೀವೇನು ಬರಬೇಕಾಗಿಲ್ಲ ಹೋಗಿ ಅಂತ ಹೇಳಿದ್ರು. ನಾವು ಫೋನ್ಗೆ ಅವರು ಇದನ್ನು ಕಳಿಸ್ನಿಲ್ಲ, ಮೆಸೇಜ್ ಏನು ಮಾಡಲೇ ಇಲ್ಲ. ನಮ್ಮ ಸಂಸ್ಥೆಗೆ ಬನ್ನಿ, ನಿಮ್ಮದು ರಿಪೋರ್ಟನ್ನು ತರಿಸ್ಕೊಂಡು ನಾನು ಅದರಲ್ಲಿ ಯಾವ ರೀತಿ ನಿಮ್ಮ ಮಣ್ಣಿನ ಇವಿದಾವೆ ಅಂತ ನೋಡ್ತೀನಿ, ನಾನು ಅಂಶಗಳಿದ್ದಾವೆ ಅಂತ ನೋಡಿಬಿಟ್ಟು ಅದರ ಪ್ರಕಾರ ನಿಮಗೆ ಮಾಹಿತಿನ ಹಂಚಿಕೊಡ್ತೀನಿ. ಈಗ ಸದ್ಯಕ್ಕೆ ನಮಗೆ ಎಲ್ಲ ತಿಳಿದಿರೋ ಹಾಗೆ ಇಂಥ ಮಣ್ಣಿನಲ್ಲಿ ಸಾವಯವಂಗಾಲ ಭಾಳ ಕಡಿಮೆ ಇರುತ್ತೆ. ಹಾಗಾಗಿ ಸಾವಯವಂಗಾಲ ಮೊದಲು ನಾವು ಹೆಚ್ಚಿಸಬೇಕು. ಇದು ಹೇಗಪ್ಪ ಅಂತ ಹೇಳಿದ್ರೆ, ಕೇಳಿರ್ತೀರ ನಿಮಗೆ ರಕ್ತದಲ್ಲಿ ಬಿಳಿ ರಕ್ತ ಕಣ ಕಡಿಮೆ ಆಗಿದೆ, ಅದನ್ನು ನಾವು ಹಾಸ್ಪಿಟಲ್ ಆ ರೀತಿ. ಇದು ಮಣ್ಣಿನಲ್ಲೂ ಕೂಡ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕಾಗತ್ತೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬೇಕಾಗತ್ತೆ. ಆಗ ಮಾತ್ರ ಇಂಥ ರೋಗಗಳಿಗೆ ನಾವೇನು ಔಷಧಿ ಕೊಡ್ತೀವಿ ಕೆಲಸ ಮಾಡ್ತವೆ. ಮೊದಲೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಮೊದಲೇ ನಾ ಮುಂಚೆನೇ ಹೇಳಿದ್ದೀನಿ, ಮಿಸ್ಟರ್ ಪ್ರೋ ಅಂತಕ್ಕಂಥ ಜೈವಿಕ ನಿಯಂತ್ರಣವನ್ನು ಮತ್ತು ರಾಸಾಯನಿಕ ನಿಯಂತ್ರಣ ಯಾವ ರೀತಿ ಮಾಡಬೇಕು ಅಂತ. ಈಗ ನಾವು ಇಂಥ ತೋಟಗಳಿಗೆ ಹೆಚ್ಚೆಚ್ಚು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು. ನಾವು ಶಿಫಾರಸು ಮಾಡಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿದ್ರೆ, 4 ಟ್ರ್ಯಾಕ್ಟರ್ ಲೋಡು 1 ಎಕರೆಗೆ ಈ ಕೊಟ್ಟಿಗೆ ಚೆನ್ನಾಗಿ ಕೊಡ್ತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಹಾಕಬೇಕಾಗತ್ತೆ. ಅದಾದ ನಂತರ ಇಂಥ ರೋಗ ಬಾಧಿತ ತೋಟಗಳಿಗೆ ನಾವು 1 ಎಕರೆಗೆ 800 kg ಬೇವಿನ ಹಿಂಡಿಯನ್ನು ಹಾಕ್ರಿ ಅಂತಲೂ ಹೇಳ್ತೀವಿ. ಇದನ್ನು ಸರ್ ನಮಗೆ ಒಂದೇ ಸಲಿಗೆ ಹಾಕೋಕ್ಕಾಗಲ್ಲ, ಜಾಸ್ತಿ ಬೆಳೆ ಬೆಳೆ ಈಗ ಏನು ಬೆಳೆ ಬಂದಾಗ ಒಂದ್ಸಲ ನೀವು 2 ಭಾಗ ಮಾಡಿಕೊಂಡು 400 kg ಒಂದ್ಸಲ, 400 kg ಮುಂಗಾರಿಗೆ, 400 kg ಹಿಂಗೆ 2 ಸಲ ಕೊಟ್ಟರು ತುಂಬ ಒಳ್ಳೆಯದು, ಏನು ತೊಂದರೆ ಇಲ್ಲ. ಗೊಬ್ಬರನೂ ಅಷ್ಟೇ ಸರ್, ನನ್ನ ಹತ್ರ ಹಸುಗಳು 2 ಇದೆ ಅಥವಾ ಹಸುಗಳೇ ಇಲ್ಲ, ಗೊಬ್ಬರ ಕೊಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲೂ ಕೂಡ ನೀವು ಇದನ್ನು 2 ಭಾಗಗಳಾಗಿ 2 ಟ್ರ್ಯಾಕ್ಟರ್ ಲೋಡ್ ಮುಂಗಾರಿಗೆ, 2 ಟ್ರ್ಯಾಕ್ಟರ್ಗಳು ಹಿಂಗಾರಿಗೆ, ಈ ರೀತಿ ನಾವು ಕೊಡೋದ್ರಿಂದ ಈ ಭೂಮಿನಲ್ಲಿ ಸಾವಯವ ಇಂಗಾಲನ ಹೆಚ್ಚಿಸ್ಬೋದು. ಶಿವರುದ್ರಪ್ಪನವರೇ, ಈ ಕಾರ್ಯಕ್ರಮದ ಕೊನೆಯಲ್ಲಿ ನಂಬರ್ ಕೊಡ್ತೀನಿ ಅರುಣ್ ಕುಮಾರ್ ಅವ್ರದ್ದು, ತಾವು ಸಂಪರ್ಕ ಮಾಡಿಕೊಂಡು ಸಿ ಎಸ್ ಆರ್ ಟಿ ಐ ಸಂಸ್ಥೆಗೆ ಬಂದು ನಿಮ್ಮ ಸಾಯಿಲ್ ಟೆಸ್ಟ್ ರಿಪೋರ್ಟ್ನು ತಗೊಂಡು ಮಾಹಿತಿನೂ ಪಡ್ಕೊಂಡು ಹೋಗಿಯಪ್ಪ. ಆಗ್ಬೋದೇ? ಹೊಸದೊಂದು ಇದನ್ನು ರಿಲೀಸ್ ಮಾಡಿದ್ದಾರೆ ಮೊನ್ನೆ, ಸೊ ಅದನ್ನು ತಾವು ತಗೊಂಡು ಹೋಗ್ಬೋದು. ಹೇಳಿ ಅರುಣ್ ಕುಮಾರ್. ಈಗ ಇಮಿಡಿಯೇಟಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಂದರೆ, ನಮ್ಮಲ್ಲಿ ಮಿಸ್ಟರ್ ಪ್ರೋ ಅಂತಕ್ಕಂಥದ್ದು ಸಂಸ್ಥೆಗೆ ಬನ್ನಿ, ನಾವು ನಿಮಗೆ ಕೊಡ್ತೀವಿ. ಸೊ ಅದನ್ನು ನೀವು ಬಳಸಿಬಿಟ್ಟು ಈ ರೋಗವನ್ನು ನಿಯಂತ್ರಣ ಮಾಡ್ಕೊಳ್ಳೋಣ. ಒಳ್ಳೆಯದು ಶಿವರಾಜ್ರಪ್ಪನವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮೇಡಮ್ ಹೇಳಿ, ಬೇರೆ ಬೇರೆ ಏನೇನು ಔಷಧಗಳನ್ನು ಸಿಂಪರಣೆ ಮಾಡಿ? ಈಗ ಇನ್ನೊಂದು ಹೇಳಿದ್ದೀನಿ, ನುಸಿ ಬಾಧೆನು ಈಗ ಸ್ವಲ್ಪ ಜಾಸ್ತಿ ಇರುತ್ತದೆ. ಅದಕ್ಕೇನಂತ, ನಾವು ಕುನೋಚ್ ಇಲ್ಲಂದ ಸಯನೋಪೈರಫನ್, ಅದು ಇಲ್ಲಂದ ಮ್ಯಾಜಿಸ್ಟರ್ ಕುನೋಚ್ ಅಂತ 0.5 ml 1 liter ನೀರಿಕ್ಕು, 0.5 ml 1 liter ನೀರಿಕ್ಕು. ಅದರಲ್ಲೇ ಕ್ಯಾಪ್ ಇರುತ್ತೆ, ಕ್ಯಾಪಲ್ಲಿ 0.7 ml ಇರುತ್ತೆ, ಅಷ್ಟಕ್ಕೆ ಹಾಕ್ಬಿಟ್ಟು 1 liter ನೀರಿಕ್ಕು ಹಾಕ್ಬಿಟ್ಟು ಬಳಸ್ಬೋದು. ಇನ್ನೊಂದೇನಂದ, ಅದು ಸಿಕ್ಕಿಲ್ಲ ಅಂತ ಮ್ಯಾಜಿಸ್ಟರ್ ನಿಮ್ಗೆ 1.5 ml 1 liter ನೀರಿಗೆ ಹಾಕ್ಬಿಟ್ಟು ಆ ನುಸಿಕ್ಕು ಬಳಸ್ಬೋದು. ಇನ್ನೊಂದು, ಅದು ಬಿಟ್ಬಿಟ್ಟು ನೀವು ವೆಟಬಲ್ ಸಲ್ಫರ್, 80% ವೆಟಬಲ್ ಸಲ್ಫರ್ ಅಂತ ಇರುತ್ತದೆ, ಅದು ನೀವು 2 gram 1 liter ನೀರಿಗೆ ಹಾಕ್ಬಿಟ್ಟು ಬಳಸ್ಬೋದು. ಈ ಕುನೋಚ್ ಬಳಸಿದ್ದೀರಂತ 15 ದಿನ ಆದಮೇಲೆ ಸೊಪ್ಪು ಕೊಡ್ಬೋದು. ಇಲ್ಲ ಮ್ಯಾಜಿಸ್ಟರ್ ಅಂತ 1.5 ml ಹೇಳಿದ್ದೀನಿ, ಅದು ಅಂತ ನೀವು 20 ದಿನ ಆದಮೇಲೆ ಸೊಪ್ಪು ನಮ್ಮದು ರೇಷ್ಮೆ ಹುಳುಕು ಬಳಸ್ಬಿಟ್ಟು ಆದಮೇಲೆ ಸೇಫ್ಟಿ ಪೀರಿಯಡ್ 20 ದಿನ ಆದಮೇಲೆ ಕೊಡ್ಬೋದು. ಈಗ ಫಸ್ಟ್ ನಿಮಗೂ ಗೊತ್ತಾಗಬೇಕು ನುಸಿ ಬಾಧೆ ಬಂದಿದೆ ಅಂತ. ನಿಮಗೂ ಶುರುವಲ್ಲಿ ಆ ಕುಡಿ ಲೀಫ್ ಅನ್ನೋಂಥ ಚಿಕ್ಕ ಚಿಕ್ಕದಾಗಿರುತ್ತೆ. ನೀವು ಹಂಗೆ ಚಿಕ್ಕದಾಗಿದ್ದಾಗಲೇ ಇಮ್ಮಿಡಿಯೇಟ್ ಆಗಿ ನೀವು ಇದು ಬಳಸಬೇಕು. ಇನ್ನೊಂದು, ಆ ನುಸಿ ಎಲ್ಲ ಎಲೆ ಕೆಳಭಾಗದಲ್ಲಿ ಇರುತ್ತೆ, ಆ ಕುಡಿ ಎಲೆಯಲ್ಲಿ ಎಳೆ ಎಲೆಯಲ್ಲಿ ಕೆಳಭಾಗದಲ್ಲೇ ಈ ನುಸಿ ಇರುತ್ತೆ. ನೀವು ಸ್ಪ್ರೇ ಮಾಡುವಾಗ ಈ ನಾನು ಹೇಳಿದ ಎಲ್ಲ ಔಷಧಿಗಳು ನುಸಿದು ನುಸಿ ಸೈಡ್ ಅಂತ ಹೇಳ್ತೀವಿ. ಈ ನುಸಿ ಸೈಡ್ ಎಲ್ಲ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಮೇಯ್ನ್ ಆಗಿ. ಸುಮ್ಮನೆ ನಾವು ಮತ್ತೆ ಔಷಧಿ ಹೊಡೆಯದಂಗೆ, ನೀವು ನಿಮ್ಗೂ ಗೊತ್ತು ರೋಗರೆಲ್ಲ ನೀವು ಹೊಡಿತೀರಾ, ಅದು ಸುಮ್ಮನೆ ಹೊಡೆದ್ಬಿಟ್ಟು ಹೋಗ್ತೀರಾ ಮೇಲೆ, ಆ ಥರ ಹೊಡೆದಿದ್ರಂತ ನಿಮ್ಗೂ ಕಂಟ್ರೋಲ್ ಆಗಲ್ಲ. ಮೇಯ್ನ್ ಆಗಿ ಇದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಆಗಿರೋದ್ರಿಂದ ನೀವು ಕೆಳಭಾಗದಲ್ಲೇ, ನಾನು ಫಸ್ಟೇ ಹೇಳಿದ್ದೀನಿ, ಈ ನುಸಿ ಒಂದು ಮೇಲ್ಭಾಗದಲ್ಲಿ ಇರಲ್ಲ, ಎಲೆಯದು ಕುಡಿ ಎಲೆಯದು ಕೆಳಭಾಗದಲ್ಲೇ ಇರುತ್ತೆ. ಕೆಳಭಾಗದಲ್ಲಿ ಕಾನ್ಸಂಟ್ರೇಟ್ ಸ್ಪ್ರೇಯರ್ ಹಿಂಗೆ ಇಟ್ಕೊಂಡು ಕೆಳಭಾಗದಲ್ಲಿ ಆಗಬೇಕು, ಆ ನೀವು ಚೆನ್ನಾಗಿ ಸ್ಪ್ರೇ ಮಾಡಬೇಕು, ಹಂಗೆ ಅಂತಾನೇ ನಿಮ್ಗೆ ಕಂಟ್ರೋಲ್ ಆಗೋದು. ಇನ್ನೊಂದು ಹೇಳ್ತೀನಿ, ಈ ನುಸಿದ ಬಾಧೆ ನೀವು ಏನಂತ ನುಸಿ ಕಂಡು ಬಂದಿದೆ ಅಂತ ಇಮ್ಮಿಡಿಯೇಟಾಗಿ ನೀವು ಅದಕ್ಕೂ ಸ್ಪ್ರೇ ಮಾಡಬೇಕು, ಇಲ್ಲ ಒಂದು ವಾರ ಬಿಟ್ಟಿದೆ ಅಂತ ಎಂಟೈರ್ ಗಾರ್ಡನ್ ನಿಮಗೂ ಹಾಳಾಗ್ಬಿಡುತ್ತೆ. ಹಿಪ್ನೇರಳೆಯಲ್ಲಿ